ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಭಕ್ತಿಯೇ ಮುಖ್ಯ, ಜ್ಞಾನ ವಿಚಾರ ಇವುಗಳಿಂದ ಆ ಪರಮಾತ್ಮನನ್ನ ಅರಿಯೋದು ಅಂದ್ರೆ ಬಹಳ ಕಠಿಣ. ಜ್ಞಾನ ವಿಚಾರದ ಮೂಲಕ ಅನಂತ ಮಹಿಮನಾದಂತಹ ಆ ಪರಮಾತ್ಮನನ್ನ ಹೇಗೆ ತಾನೇ ಅರಿಯೋದಕ್ಕೆ ಸಾಧ್ಯ, ಅದನ್ನ ಸ್ವಲ್ಪವಾದರೂ ಅರಿಯುವ ಪ್ರಯತ್ನ ಮಾಡಿದವರಿಗೆ ಗೊತ್ತಾಗ್ತದೆ. ಪ್ರಯತ್ನ ಮಾಡದೆ ಹೋದವರಿಗೆ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಅರ್ಥಕೊಳ್ಳುವಂತಹದ್ದು ಯಾರು ಬೇಕಾದರೂ ಮಾಡಬಹುದು ಅಂತ ಅನಿಸ್ಬಿಡ್ತದೆ. ಅದಕ್ಕೋಸ್ಕರವೇ ಆಧ್ಯಾತ್ಮಿಕ ಜೀವನ ಅನ್ನೋದು ಅಥವಾ ಈ ಧಾರ್ಮಿಕ ಜೀವನ ಅನ್ನೋದು ಅಷ್ಟೊಂದು ಚೀಪ್ ಆದದ್ದು, ಅಂದ್ರೇನು ಅಗ್ಗದ ಮಾಲು ಆದದ್ದು. ಆದ್ರಿಂದ ಯಾರಂದ್ರೆ ಅವರು ಅದನ್ನ ಬಹಳ ಸುಲಭವಾದ ರೀತಿಯಲ್ಲಿ, ನಗಣ್ಯವೋ ಎಂಬ ರೀತಿಯಲ್ಲಿ ಅದನ್ನ ಅದರೊಳಗೆ ಕೈ ಹಾಕೋದಕ್ಕೆ ಹೋಗ್ತಾರೆ. ಆದರೆ ಬಹಳ ಜನ ಕೈ ಸುಟ್ಟುಕೊಳ್ತಾರೆ. ಆಮೇಲೆ ಹೇಳ್ತಾರೆ, ಈ ಧರ್ಮದಲ್ಲಿ ಏನೂ ಇಲ್ಲ, ನಾನು ಎಲ್ಲ ಶೋಧಿಸಿ ನೋಡ್ಬಿಟ್ಟಿದ್ದೇನೆ ಅಂತ. ಹೀಗೆ ಧರ್ಮಕ್ಕೆ, ದೇವರ ಸಾಕ್ಷಾತ್ಕಾರಕ್ಕೆ ಪ್ರವೇಶ ಮಾಡಿ ಆಮೇಲೆ ನಾಸ್ತಿಕರಾಗುವಂತಹ, ಧರ್ಮ ದ್ವೇಷಿಗಳಾಗುವಂತಹ ಸ್ಥಿತಿ ಬರೋದು ಯಾತಕ್ಕೆ ಅಂತಂದ್ರೆ, ಪರಮಾತ್ಮನ ಗಂಭೀರತೆ, ಅನಂತತೆ, ನಮ್ಮ ಮನಸ್ಸಿನ ಶಾಂತತೆ ಮತ್ತು ಮಿತ ಶಕ್ತಿ, ಇವುಗಳ ಪರಿಚಯ ನಮಗೆ ಇಲ್ದಿರೋದ್ರಿಂದ ನಾವು ಒಂದು ಬಗೆಯ ಹುಚ್ಚು ಸಾಹಸ ಮಾಡಿ ನಿರಾಶರಾಗ್ತೇವೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಆ ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕೇವಲ ಜ್ಞಾನ ವಿಚಾರಗಳಿಂದ, ಕೇವಲ ಬೌದ್ಧಿಕವಾದಂತಹ ಕಸರತ್ತುಗಳಿಂದ ಆತನನ್ನ ಅರಿಯೋದು ಅಂದ್ರೆ ಬಹಳ ಕಠಿಣ ಅಂತ ಹೇಳಿ ಹಾಡ್ತಾರೆ. ಕೆ ಜಾನೆ ರೆ ಕಾಲಿ ಕೆಮೋನ್ ಷಡ್ ದರ್ಶನ ನಾ ಪಾಯ ದರ್ಶನ, ಷಡ್ ದರ್ಶನ ನಾ ಪಾಯ ದರ್ಶನ, ಕೆ ಜಾನೆ ರೆ ಕಾಲಿ ಕೆಮೋನ್, ಕೆ ಜಾನೆ ರೆ ಕಾಲಿ ಕೆಮೋನ್, ಮೂಲಾಧಾರೆ ಸಹಸರೆ ಸದಾ ಯೋಗಿ ಕೊರೆ ಮನ, ಮೂಲಾಧಾರೆ ಸಹಸರೆ ಸದಾ ಯೋಗಿ ಕೊರೆ ಮನ, ಕಾಲಿ ಪದ್ಮವನೆ ಹಂತಾಸನೆ ಹಂಸಿ ರೂಪೆ ಕೊರೆ ರಮಣ, ಹಂಸಿ ರೂಪೆ ಕೊರೆ ರಮಣ, ಕೆ ಜಾನೆ ರೆ ಕಾಲಿ ಕೆಮೋನ್, ಆತ್ಮಾರಮೇರಾತ್ಮಾ ಕಾಲಿ ಪ್ರಮಾಣ ಪ್ರಣವೇರ್ ಮತ, ಆತ್ಮಾರಮೇರಾತ್ಮಾ ಕಾಲಿ ಪ್ರಮಾಣ ಪ್ರಣವೇರ್ ಮತ ತರ ಘಟೆ ಘಟೆ ವೀರಜ ಕರೆ ಇಚ್ಛಾ ಮೋಯಿರ್ ಇಚ್ಛಾ ಜಯಮೋನ್ ಇಚ್ಛಾ ಮೋಯಿರ್ ಇಚ್ಛಾ ಜಯಮೋನ್ ಕೆ ಜಾನೀರ್ ಕಾಲಿ ಕೆಮೋನ್ ಕಾಲಿ ರುದ್ರೆ ಬ್ರಹ್ಮಾಂಡ ಭಾಂಡ ಪ್ರಕಾಂಡ ತಾನು ಕೆಮೋನ್ ಕಾಲಿ ರುದ್ರೆ ಬ್ರಹ್ಮಾಂಡ ಭಾಂಡ ಪ್ರಕಾಂಡ ತಾನು ಕೆಮೋನ್ ಮಹಾಕಾಲ ಜನೇಚೇನ್ ಕಾಲಿರ ಮರ್ಮ ಅನ್ಯ ಕೇವಾ ಜಾನೇ ತೆಮೋನ್ ಅನ್ಯ ಕೇವಾ ಜಾನೇ ತೆಮೋನ್ ಕೇ ಜಾನೀರ್ ಕಾಲಿ ಕೆಮೋನ್ ಕೇ ಜಾನೀರ್ ಕಾಲಿ ಕೆಮೋನ್ ಪ್ರಸಾದ ಭಾಷೆ ಲೋಕೆ ಹಾಷೆ ಸಂತರಣೆ ಸಿಂಧು ತರಣ ಪ್ರಸಾದ ಭಾಷೆ ಲೋಕೆ ಹಾಷೆ ಸಂತರಣೆ ಸಿಂಧು ತರಣ ಅಮರ ಮೋನ್ ಬುಜೆ ಪ್ರಾಣ ಬುಜೇನ ದರ್ಭೇಶಿ ಹೇ ಕೆಮ ದರ್ಭೇಶಿ ಹೇ ಬಾಮೋನ್ ಕೇ ಜಾನೀರ್ ಕಾಲಿ ಕೆಮೋನ್ ಕೇ ಜಾನೀರ್ ಕಾಲಿ ಕೆಮೋನ್. ಇದನ್ನೇ ನಾವು ತಾಯಿ ದುರ್ಗೆಯ ನಿಜವನರಿಯುವ ಧೀರರಾರೋ ಜಗದೊಳು ಆರು ದರುಶನ ವೇದ ಶಾಸ್ತ್ರ ಪುರಾಣ ವರಿಯದು ಅವಳನು. ಪುರಾಣ ಶಾಸ್ತ್ರಗಳು ತಾವಾಗಿಯೇ ಪರಮಾತ್ಮನನ್ನು ಅರಿಯಲಾರವು, ಅದು ನಿಜವೇ. ಆದರೆ ಆ ಪುರಾಣ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಮಾತ್ರಕ್ಕೆ ಅವನನ್ನು ಅರಿತಂತಾಗುತ್ತದೆಯೇ ಅಂತನ್ನುವ ಒಂದು ಕೇಳಿದ್ರೆ ಆಗೋದಿಲ್ಲ ಅನ್ನುವ ಅರ್ಥ. ಶ್ರೀರಾಮಕೃಷ್ಣರು ಈಗ ಮತ್ತೆ ಹೇಳ್ತಾ ಇದ್ದಾರೆ, ಭಗವಂತನನ್ನ ಪ್ರೀತಿಸುವುದು ಇದೇ ಜೀವನದ ಉದ್ದೇಶ. ಬೃಂದಾವನದಲ್ಲಿ ಗೋಪ ಗೋಪಿಯರು ಗೋವಳಿಗರು ಶ್ರೀಕೃಷ್ಣನನ್ನ ಪ್ರೀತಿಸ್ತಾ ಇದ್ದ ಹಾಗೆ. ಕೃಷ್ಣ ಮಥುರೆಗೆ ಹೊರಟು ಹೋದ ನಂತರ ಗೋವಳಿಗರು ಅಂದರೆ ಗೊಲ್ಲರು ಆತನ ವಿರಹದಿಂದ ಅಳುತ್ತ ಅಳುತ್ತ ಸುಮ್ಮನೆ ಸುತ್ತಾಡ್ತಾ ಇದ್ರು ಅಂತನ್ನುವ ಈ ಮಾತನ್ನ ಹೇಳ್ತಾರೆ. ಇದು ಬಹಳ ಮುಖ್ಯವಾದಂತಹ ಮಾತು. ಎಷ್ಟು ಮುಖ್ಯ ಅಂತಂದ್ರೆ ಇದನ್ನು ತಿಳಿದುಕೊಂಡ ಮೇಲೆ ಇನ್ನೇನು ತಿಳ್ಕೊಳ್ಬೇಕಾಗಿಲ್ಲ, ಅಷ್ಟು ಮುಖ್ಯ. ಆದರೆ ಅದು ಮುಖ್ಯ ಅಂತ ಗೊತ್ತಾಗಬೇಕಾದ್ರೆ ನಾವು ಎಲ್ಲೋನು ತಿಳ್ಕೊಳ್ಬೇಕು. ಇಡೀ ಎರಡು ಸಂಪುಟ ವಚನ ವೇದಗಳನ್ನ ಓದಿದ ಮೇಲೆ ಇನ್ನೂ ಏನೇನು ಓದೋದಕ್ಕಿದ್ಯೋಗಳನ್ನೆಲ್ಲ ಓದಿದ ಮೇಲೆ ಇದೇ ಬಹಳ ಸಾರವತ್ತಾದದ್ದು, ಭಗವಂತನನ್ನು ಪ್ರೀತಿಸುವಂತಹದ್ದೇ ಜೀವನದ ಮುಖ್ಯ ಉದ್ದೇಶ ಅಂತನ್ನೋದ್ರ ರಹಸ್ಯ ನಮಗೆ ಅರಿವಾಗ್ತದೆ. ಜೀವ ಸುತ್ತಾಡಿ ಸುತ್ತಾಡಿ ಸುಸ್ತಾಗಬೇಕು, ಆಮೇಲೆ ಸುಸ್ತಿಲ್ಲದಿರುವಂತಹ ಒಂದು ಆಶ್ರಯವನ್ನು ಪಡೆಯೋದಕ್ಕೆ ತಾನೇ ತಾನಾಗಿ ಹಂಬಲಿಸುತ್ತದೆ. ಸುಸ್ತಿಲ್ಲದಿರತಕ್ಕಂತಹ ಒಂದು ಸ್ಥಾನ ಯಾವುದಾದ್ರೂ ಇದ್ರೆ ಅದು ಪರಮಾತ್ಮ ಒಬ್ಬನೇ. ಅದಕ್ಕೋಸ್ಕರವೇ ಮನುಷ್ಯ ಕೊನೆಯುಸಿರು ಎಳೆದ ಮೇಲೆ ಅವನ ಪೈಕಿಯವರೆಲ್ಲ ಹೇಳ್ತಾರೆ ಅವನು ಪರಮಾತ್ಮನ ಪಾದ ಸೇರ್ಕೊಂಡ ಅಂತ. ನಿಜಕ್ಕೂ ಕೂಡ ಅವನವನ ಸಂಸ್ಕಾರಗಳಿಗೆ ಅನುಸಾರವಾಗಿ ಅವನು ಕಾಡು ಮೃಗವಾಗಿ ಹುಟ್ಟಬೇಕಾಗಬಹುದು, ಆನೆಯಾಗಿ ಹುಟ್ಟಬೇಕಾಗಬಹುದು, ಕೋತಿಯಾಗಿ ಹುಟ್ಟಬೇಕಾಗಬಹುದು, ಇನ್ನೇನು ಬೇಕಾದರೂ ಆಗಬಹುದು, ಅಥವಾ ಅಮೆರಿಕದಲ್ಲಿ ಹುಟ್ಟಬಹುದು, ಆಸ್ಟ್ರೇಲಿಯಾದಲ್ಲಿ ಹುಟ್ಟಬಹುದು. ಅವನ ಕರ್ಮಕ್ಕೆ ಅನುಗುಣವಾಗಿ ಎಲ್ಲೆಲ್ಲೋ ಏನೇನೋ ಅನುಭವಿಸುವಂತಹದ್ದು ಅವನ ಪಾಲಿಗೆ ಇರುತ್ತದೆ. ಆದರೂ ಕೂಡ ಲೋಕ ರೂಢಿ ಏನು ಅಂತ ಹೇಳಿದ್ರೆ ಅವನು ಪರಮಾತ್ಮನ ಪಾದಕ್ಕೆ ಸೇರಿಕೊಂಡ ಅಂತ ಹೇಳುವಂತಹದ್ದು. ಇಲ್ಲಿ ನಮ್ಮ ಸಂಸ್ಕೃತಿ ಅಂತ ಹೇಳತಕ್ಕಂತಹದ್ದು ಎಷ್ಟು ಉನ್ನತ ಮಟ್ಟವನ್ನು ಮುಟ್ಟಿದೆ ಅಂತ ಗೊತ್ತಾಗ್ತದೆ. ಅವನು ನಿಜವಾಗಿ ಹೋಗ್ತಾನೋ ಬಿಡ್ತಾನೋ ಪ್ರತ್ಯೇಕ, ನಾವಂತೂ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಅವನು ಪರಮಾತ್ಮನ ಪಾದ ಸೇರಿಕೊಂಡ. ಪರಮಾತ್ಮನಲ್ಲಿ ಸೇರಿಕೊಳ್ಬೇಕಾದದ್ದೇ ಜೀವನದ ಗುರಿ ಅಂತ ಹೇಳ್ತಕ್ಕಂತಹದ್ದು ನಮ್ಮ ಜನಗಳಿಗೆ ಗೊತ್ತಿದೆ. ಆದ್ರೆ ಅವ್ರಿಗೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದವರಂತೆ ವ್ಯವಹರಿಸ್ತಾ ಇದ್ದಾರೆ ಅಷ್ಟೇ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ನಮಗೆ ಆ ಅರಿವನ್ನು ಮಾಡಿಕೊಡ್ತಾ ಇದ್ದಾರೆ, ಭಗವಂತನನ್ನು ಪ್ರೀತಿಸುವುದು ಇದೇ ಜೀವನದ ಉದ್ದೇಶ. ಆಮೇಲೆ ಉದಾಹರಣೆಯನ್ನು ಬೇರೆ ಕೊಡ್ತಾ ಇದ್ದಾರೆ, ಬೃಂದಾವನದಲ್ಲಿ ಗೋಪ ಗೋಪಿಯರು ಅತ್ಯಂತ ಸರಳ ಹೃದಯದ ಮುಗ್ಧ ಜನರು ಅಂತ ಅರ್ಥ. ಗೋಪ ಗೋಪಿಯರು ಅಂತಂದ್ರೆ ತಮ್ಮ ತಮ್ಮ ಕೆಲಸದಲ್ಲಿ, ಹಾಲು ಮಾರುವ ಕೆಲಸದಲ್ಲಿ ಗೋವುಗಳನ್ನ ನೋಡಿಕೊಳ್ಳ, ಆ ಗೋವುಗಳ ಜೊತೆಯಲ್ಲಿ ಒಡನಾಡಿ ಒಡನಾಡಿ ಒಡನಾಡಿ ಆ ಗೋವುಗಳಷ್ಟೇ ಮುಗ್ಧರಾದಂತಹ ಜನ ಅವರು ಅಂತ ಅರ್ಥ. ಹಾಲಿನಷ್ಟೇ ತಿಳಿಯಾದಂತವರು ಅಂತ ಅರ್ಥ. ಆದ್ರಿಂದಲೇನೆ ಶ್ರೀಕೃಷ್ಣ ಪರಮಾತ್ಮ ಆ ಗೊಲ್ಲರ ಪ್ರೀತಿಯನ್ನ ವಿಶೇಷವಾಗಿ ಮೆಲ್ಲುತ್ತಾನೆ. ಆ ಗೊಲ್ಲ ಗೊಲ್ಲತಿಯರು ಎಂಥ ಒಂದು ಅನುರಾಗವನ್ನ ಶ್ರೀಕೃಷ್ಣನೊಂದಿಗೆ ಇಟ್ಟುಕೊಂಡಿದ್ರು ಅಂತನ್ನೋದನ್ನ ನಾವು ಭಾಗವತದಲ್ಲಿ ನೋಡ್ತೇವೆ. ಎಷ್ಟೋ ಜನ ಗೊಲ್ಲತಿಯರು ಶ್ರೀಕೃಷ್ಣನ ಬಳಿಗೆ ಇಂದು ಹೋಗುವುದಕ್ಕೆ ಸಾಧ್ಯವೇ ಆಗಲಿಲ್ವಲ್ಲ, ಯಾವುದೋ ಒಂದು ವಿಶೇಷ ದಿನ ಅವತ್ತು ಹೋಗುವುದಕ್ಕೆ ಸಾಧ್ಯವಾಗಲಿಲ್ವಲ್ಲ ಅಂತನ್ನುವ ಆ ಒಂದು ತವಕದಿಂದಾಗಿ ಅಲ್ಲೇ ಶರೀರವನ್ನು ಬಿಟ್ಟು ಆ ಬಾಕಿ ಉಳಿದವರೆಲ್ಲ ಹೋಗಿ ಸೇರಬೇಕಾದ್ರೆ ಮೊದಲೇನೇನೆ ಇವಳು ಅಲ್ಲಿ ಹೋಗಿ ಅವನ ಜೊತೆಯಲ್ಲಿ ಸೇರ್ಕೊಂಡಿದ್ದಾಳೆ. ಶ್ರೀಕೃಷ್ಣ ಆ ವದಂತಿಯನ್ನು ಕೊಡ್ತಾನೆ ಬಾಕಿ ಉಳಿದವರು, ನೀವೆಲ್ಲ ಬರೋಕ್ಕಿಂತ ಮೊದಲು ಅವಳು ಬಂದಾಗಿದೆ ನನ್ನ ಹತ್ರಕ್ಕೆ ಅಂತ. ಶರೀರವನ್ನೇ ಬಿಟ್ಟು ಬಿಡುವಷ್ಟರ ಮಟ್ಟಿಗೆ ವ್ಯಾಕುಲತೆ ಅವರಲ್ಲಿ ಇತ್ತು. ಎಂಥ ಪ್ರೀತಿ ಇರಬೇಕು! ನಿಜವಾದ ಪ್ರೀತಿಯ ಲಕ್ಷಣ ಏನು ಅಂತ ಹೇಳಿದ್ರೆ ಅಲ್ಲಿ ತ್ಯಾಗ ಅಂತ ಇರ್ತದೆ. ತ್ಯಾಗ ಅಂತಂದ್ರೆ ಏನು? ಸ್ವಸುಖ ತ್ಯಾಗ. ನನ್ನ ನಿದ್ರೆಗೆ ಭಂಗವಾದೀತು, ನನ್ನ ಊಟ ತಿಂಡಿಗೆ ತೊಂದರೆಯಾದೀತು, ನನ್ನ ಊಟ ತಿಂಡಿ ನಿದ್ರೆ ಇವುಗಳೆಲ್ಲ ಅನುಕೂಲವಾದ ಮೇಲೆ ದೇವರು ಅಂತನ್ನೋದಿದೆಯಲ್ಲ, ಅದು ಅನುಕೂಲಕರವಾದಂತಹ ಆಧ್ಯಾತ್ಮಿಕತೆ. ಎಲ್ಲ ಅನುಕೂಲವಾಗಿದ್ದ ಮೇಲೆ ಒಂದು ಸ್ವಲ್ಪ ದೇವರು. ಆದ್ರೆ ನಿಜವಾದ ಪ್ರೀತಿ ಅಂತ ಹೇಳ್ತಕ್ಕಂತಹದ್ದು ಬೆಳೆದ ಮೇಲೆ ಯಾವ ತರ ಅಂತಂದ್ರೆ ಮೊದಲು ದೇವರು, ಆಮೇಲೆ ನನ್ನ ಅನುಕೂಲತೆ. ಇದಕ್ಕೋಸ್ಕರವೇ ವ್ರತ ನಿಯಮಗಳನ್ನೆಲ್ಲ ಮಾಡಿದ್ದು. ಮೊದಲು ದೇವರ ಪೂಜೆ, ಸ್ನಾನ ಮತ್ತು ದೇವರ ಪೂಜೆ, ಆಮೇಲೆ ಜಪ ಧ್ಯಾನ, ಇವುಗಳನ್ನೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ ಮೇಲೆ ನಾನು ತಿಂಡಿ ತಿಂತೇನೆ ಬೆಳಿಗ್ಗೆ ಅಂತನ್ನುವ ವ್ರತ. ದೇವರ ಪೂಜೆ ಮಾಡಿದ ನಾನು ಬಾಯಿಗೆ ನೀರು ಕೂಡ ಹಾಕುವುದಿಲ್ಲ ಅಂತ ಹೇಳುವವರು ಇವತ್ತಿಗೂ ಇದ್ದಾರೆ. ಆದ್ರೆ ಅವರು ಬಾಯಿಗೆ ನೀರು ಹಾಕುದಿಲ್ಲ ನಿಜ, ಆದ್ರೆ ಬಾಕಿ ಉಳಿದವರು ಕಣ್ಣೀರು ಬರೆಸೋದು ಮಾತ್ರ ಅವ್ರು ಬಿಡೋದಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಆ ನಿಜವಾದ ಒಂದು ಪ್ರೇಮ ಅಲ್ಲಿ ಇನ್ನೂ ಬೆಳೆದಿಲ್ಲ ಅಂತ ಅರ್ಥ ಅಷ್ಟೇನೆ. ಆ ಪ್ರೇಮ ಬೆಳಿಬೇಕು. ಯಾತಕ್ಕೋಸ್ಕರ ಈ ವ್ರತವನ್ನು ಆಚರಿಸ್ತಾ ಇದ್ದೇನೆ? ಭಗವಂತನ ಪ್ರೀತಿ ಸಿಗದೆ ನಾನು ಹೇಗೆ ತಿನ್ನೋದು? ಭಗವಂತನಿಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟ ಮೇಲೆ, ಅವನಿಗೆ ನೈವೇದ್ಯ ಮಾಡಿದ ಮೇಲೆ ಮಾತ್ರವೇ ನಾನು ತಿನ್ನೋದು, ಅವನು ಸುಖವೇ ನನ್ನ ಸುಖ ಅಂತನೋ ಈ ಭಾವನೆಯಿಂದ ಅವರು ಆ ಬಗೆ ವ್ರತ ನಿಯಮಗಳನ್ನೆಲ್ಲ ಪರಿಪಾಲಿಸಿಕೊಂಡು ಬಂದಿದ್ರೆ ಅವರ ಹೃದಯ ಅಂತ ಹೇಳ್ತಕ್ಕಂತಹದ್ದು ಮಾಗಿ ಹಣ್ಣಾಗಿ ಅವ್ರು ನೋಡಿದ್ರೆ ಸಾಕು ದೇವರಿದ್ದಾನೆ ಅಂತ ನಮ್ಗೆ ಅನಿಸ್ಬಿಡುತ್ತೆ. ಈಗ ಹೇಗಿದೆ ಅಂತ ಹೇಳಿದ್ರೆ ಅವ್ರು ಎಷ್ಟು ದೇವರು ಪೂಜೆ ಮಾಡಿದ್ರು ಕೂಡ ಯಾರು ಪೂಜೆ ಮಾಡ್ತಾ ಇದ್ದಾರೋ ಏನೋ ನಮಗೇನು ಗೊತ್ತಿಲ್ಲ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ಆ ಪ್ರೀತಿಯ ಅಭಾವ. ಅದಕ್ಕೋಸ್ಕರ ಇಲ್ಲಿ ಶ್ರೀ ರಾಮಕೃಷ್ಣರು ಆ ಗೋಪ ಗೋಪಿಯರ ಉದಾಹರಣೆಯನ್ನು ಕೊಟ್ಟು ಪ್ರೀತಿ ಯಾವ ರೀತಿ ಇರಬೇಕು ಅಂತ ತಿಳಿಸಿ, ಊರ್ಧ್ವ ದೃಷ್ಟಿ ಉಳ್ಳವರಾಗಿ ತಕ್ಷಣ ಹಾಡೋದಕ್ಕೆ ಶುರು ಮಾಡಿಬಿಟ್ರು ಅವರು. ಒಂದು ಕೈಯೊಳು ತನ್ನ ಮುದ್ದು ಕರುವನು ತಬ್ಬಿ, ಮತ್ತೊಂದರೊಳು ಮರದ ಕೊಂಬೆಯನ್ನು ಹಿಡಿದು. ಒಂದು ಕೈಯೊಳು ತನ್ನ ಮುದ್ದು ಕರುವನು ತಬ್ಬಿ, ಮತ್ತೊಂದರೊಳು ಮರದ ಕೊಂಬೆಯನ್ನು ಹಿಡಿದು. ಇಲ್ಲಿಯೇ ನಿಂತಿದ್ದ ರಾಖಲನ ಕಂಡೇ, ಎಲ್ಲಿರುವೆವೋ ಕೃಷ್ಣ, ಕೃಷ್ಣ ಕರೆಯುವಷ್ಟರೊಳವನ ಕೊರಳು ಬಿಗಿದು. ಕೃಯಂಬ ಮಾತಿಗೆ ಅವನ ದನಿ ತಡೆದು ಕೃಯಂಬ ಮಾತಿಗೆ ಅವನ ದನಿ ತಡೆದು ಎಲ್ಲಿರುವೆ ನನ್ನಯ್ಯ ಎಲ್ಲಿರುವೆ ನನ್ನಯ್ಯ ಎಂದು ಕೂಗಲು ಅವನ ಎರಡು ಕಣ್ಣೊಳು ನೀರು ತುಂಬಿಕೊಂಡಿತ್ತು ನೀರು ತುಂಬಿಕೊಂಡಿತ್ತು ನೀರು ತುಂಬಿಕೊಂಡಿತ್ತು. ಈ ಹಾಡನ್ನ ಹಾಡ್ತಾರೆ, ಎಷ್ಟು ಅದ್ಭುತವಾಗಿದೆ. ಒಂದು ಚಿತ್ರವೇ ನಮ್ಮ ಕಣ್ಣು ಮುಂದೆ ಬಂದೇ ನಿಲ್ತದೆ. ಆ ರಾಖಲ, ಆ ಗೋವಳ, ಒಬ್ಬ ಗೋವಳ ಒಂದು ಕೈನಲ್ಲಿ ಆ ಮುದ್ದು ಕರುವನ್ನ ತಬ್ಬಿಕೊಂಡು ಮತ್ತೊಂದು ಕೈಯಲ್ಲಿ ಮರದ ಕೊಂಬೆಯನ್ನ ಹಿಡಿದು ಆ ಹಳ್ಳಿಯ ಚಿತ್ರಣ ಎಷ್ಟು ಸ್ವಾರಸ್ಯವಾಗಿದೆ. ಇಲ್ಲಿಯೇ ನಿಂತಿದ್ದ ಆ ರಾಖಲ ಅವನನ್ನು ಕಂಡೆ, ಎಲ್ಲಿರುವೆ ಓ ಕೃಷ್ಣ ಅಂತ ಬಲು ಕಷ್ಟದಲ್ಲಿ ಕರೆಯುವಷ್ಟರೊಳು ಅವನ ಕೊರಳು ಬಿಗಿದು. ಕೃಷ್ಣ ಅಂತ ಕರೆಯೋದಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ, ಆ ಪ್ರೇಮದಿಂದ ಕೊರಳ ಸೆರೆ ಬಿಗಿದು ಬಂದಿದೆ. ಏನದ್ಭುತ! ಅತಿಯಾದ ದುಃಖವಾದಾಗ ಕೊರಳ ಸೆರೆ ಬಿಗಿದು ಮಾತು ಹೊರಡದೇ ಇರುವಂತಹದ್ದು ನಮ್ಮ ಅನುಭವದಲ್ಲಿದೆ. ಇಲ್ಲಿ ಅತಿಯಾದಂತಹ ಪ್ರೇಮದಿಂದ ಅವನ ಹೆಸರನ್ನು ಕರೆದಾಗಲೇ ಆನಂದ ಬಾಷ್ಪ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಉಕ್ಕಿ ಹರಿಯುವ ಸಂದರ್ಭದಲ್ಲಿ ಆ ಕೊರಳು ಬಿಗಿದು ಕೃ ಎಂಬ ಮಾತಿಗೆ ಅವನ ದನಿ ತಡೆದು. ಕೃಷ್ಣ ಅಂತ ಪೂರ್ತಿ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ ಅವನಿಗೆ. ಕೃ ಅಂತ ಹೇಳುವಾಗಲೇ ತಡೆದು, ಎಲ್ಲಿರುವೆ ನನ್ನಯ್ಯ ಎಂದು ಕೂಗಲು ಅವನ ಎರಡು ಕಣ್ಣುಗಳು ನೀರು ತುಂಬಿಕೊಂಡಿತ್ತು ಅಂತನ್ನುವ ಈ ಹಾಡನ್ನ ಹಾಡಿದಾಗ ಪರಮಹಂಸರ ಈ ಹಾಡನ್ನ ಕೇಳಿ, ಪ್ರೇಮಮಯವಾದ ಹಾಡನ್ನ ಕೇಳಿ ಮಾಸ್ಟರ್ ಮಹಾಶಯ ಅಲ್ಲೇ ಕುಳಿತುಕೊಂಡಿದ್ದವನು ಕಣ್ಣುಗಳಲ್ಲಿ ಪ್ರೇಮಾಶ್ರುವನ್ನು ಸುರಿಸುತ್ತಾನೆ. ಮೊದಲೇ ಅವನಿಗೆ ಪರಮಹಂಸರ ಹಾಡು ಅಂತಂದ್ರೆ ಬಹಳ ಇಷ್ಟ. ಅದರಲ್ಲೂ ಸಂದರ್ಭೋಚಿತವಾಗಿ ಆ ಭಗವತ್ ಪ್ರೇಮವನ್ನ ಸೂಚಿಸುವುದಕ್ಕೋಸ್ಕರ ಈ ಹಾಡನ್ನ ಅವರು ತಮ್ಮ ದೇವ ದುರ್ಲಭ ಕಂಠದಿಂದ ಹಾಡಿದಾಗ, ಭಾವಪೂರ್ಣವಾಗಿ ಹಾಡಿದಾಗ ಅವನು ಮಾಸ್ಟರ್ ಮಹಾಶಯ ಕಣ್ಣಲ್ಲಿ ನೀರಿಳಿಸಿದಂತೆ. ಇಲ್ಲಿಗೆ ಒಂದು ಭಾಗ ಮುಗಿಯಿತು. ಈಗ ಮಾಸ್ಟರ್ ಮಹಾಶಯ 2 ಏಪ್ರಿಲ್ ತಿಂಗಳಿಗೆ ಬಂದಿದ್ದಾನೆ. ಶ್ರೀರಾಮಕೃಷ್ಣರು ಕಲ್ಕತ್ತಾದಲ್ಲಿರುವ ಕೇಶವ ಚಂದ್ರಸೇನನ ಕಮಲ ಕುಟೀರದ ಬೈಠಕ್ ಖಾನೆಯಲ್ಲಿ ಕುಳಿತಿದ್ದಾರೆ. ಗಂಟೆ ಸಾಯಂಕಾಲ 5. ಕೇಶವ ಚಂದ್ರಸೇನ ಮನೆಯ ಒಳಗೆ ಇದ್ದ. ಅವನಿಗೆ ಪರಮಹಂಸರು ಬಂದಿರುವಂತಹ ಸುದ್ದಿಯನ್ನ ತಿಳಿಸಲಾಯಿತು. ಆತ ಉತ್ತರೀಯವನ್ನ ಹೊದ್ದುಕೊಂಡು ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದ. ಆತನ ಸ್ನೇಹಿತನಾದಂತಹ ಕಾಳೀನಾಥ, ಅವನು ರೋಗಗ್ರಸ್ತನಾಗಿದ್ದುದರಿಂದ ಅವನನ್ನ ನೋಡಬೇಕು ಅಂತ ಆಗ ತಾನೇ ಹೊರಟು ಸಿದ್ಧನಾಗಿ ನಿಂತಿದ್ದ ಈ ಕೇಶವ ಚಂದ್ರಸೇನ. ಪರಮಹಂಸರು ಮನೆಗೆ ಬಂದದ್ರಿಂದ ಅದನ್ನ ಮುಂದಕ್ಕೆ ಹಾಕಿದ. ಪರಮಹಂಸರು ಆತನಿಗೆ ಹೇಳ್ತಾ ಇದ್ದಾರೆ, ನಿನಗೆ ಅನೇಕ ಕೆಲಸ ಕಾರ್ಯಗಳು, ಜೊತೆಗೆ ವೃತ್ತಪತ್ರಿಕೆಯನ್ನು ಪರಿಷ್ಕರಿಸಿ ಮುದ್ರಿಸಬೇಕಾಗಿದೆ, ದಕ್ಷಿಣೇಶ್ವರಕ್ಕೆ ಬರೋದಕ್ಕೆ ನಿನಗೆ ಸಮಯವೇ ದೊರೀತಾ ಇಲ್ಲ, ಅದಕ್ಕಾಗಿ ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ನಿನಗೆ ಕಾಯಿಲೆ ಆಗಿರೋದನ್ನ ಕೇಳಿ ಭಗವತಿಗೆ ಎಳನೀರು ಸಕ್ರಿಯ ಹರಕೆ ಹೊತ್ತೆ. ಆಕೆಗೆ ಹೇಳಿದೆ, ತಾಯೇ ಕೇಶವಸೇನಿಗೆ ಏನಾದರೂ ಎಡವಟ್ಟು ಆಗಿಬಿಟ್ಟಿದ್ದೆ ಆದ್ರೆ ಕಲ್ಕತ್ತಾಗ ಹೋದಾಗ ಅಲ್ಲಿ ಯಾರ ಸಂಗಡ ನಾನು ಮಾತನಾಡಲಿ ಅಂತ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ನಾನು ಅನ್ನೋದನ್ನ ನೆನಪಿಟ್ಕೊಂಡು ಬಂದು ಹೇಳ್ತಾ ಇದ್ದಾರೆ. ಸುಮಾರು 1 ತಿಂಗಳ ಹಿಂದೆ ಮಾಸ್ಟರ್ ಮಹಾಶಯನತ್ರ ಇದೇ ಮಾತನ್ನು ಹೇಳಿದ್ದನ್ನ ನಾವು ಅದಾಗಲಿ ಕೇಳಿದ್ದೇವೆ. ಆ ಮಾತನ್ನು ಹೇಳಿದ ಲಾಗಾಯತ್ನಿಂದ ಕೇಶವ ಚಂದ್ರಸೇನನ ಬಳಿಗೆ ಅವರಿನ್ನೂ ಬಂದಿರಲಿಲ್ಲ ಅನ್ನೋದು ಗೊತ್ತಾಗುತ್ತದೆ ಈ ಮಾತಿನಿಂದ. ಆದರೆ ಇಲ್ಲಿ ಆ ಕೇಶವ ಚಂದ್ರಸೇನ ಇವರ ಮೇಲೆ ಅದಾಗಲೇ ಎಷ್ಟೊಂದು ಭಕ್ತಿಭಾವವನ್ನು ಬೆಳೆಸ್ಕೊಂಡಿದ್ದ ಅಂತಂದ್ರೆ ತನ್ನ ಆಪ್ತ ಮಿತ್ರನನ್ನು ನೋಡಕ್ಕೆ ಹೋಗುವುದನ್ನು ಕೂಡ ಮುಂದುವರಿಸುತ್ತಾನೆ. ಇಲ್ಲಿ ಶ್ರೀರಾಮಕೃಷ್ಣರು ಆ ಕೇಶವ ಚಂದ್ರ ಸೇನನ್ಗೆ ಒಳ್ಳೇದಾಗಬೇಕು ಅಂತ ಹರಕೆ ಹೊತ್ಕೊಂಡದ್ದು ಯಾತಕ್ಕೆ ಅಂತಂದ್ರೆ, ತಮಗೆ ಅಲ್ಲಿಗೆ ಹೋದಾಗ ಮಾತನಾಡೋದಕ್ಕೆ ಜನ ಇಲ್ಲದಂತಾಗ್ಬಿಡುತ್ತಲ್ಲ, ಇದನ್ನು ಸ್ವಾರ್ಥ ಸ್ವಾರ್ಥ ಅಂತೇನಾದರೂ ಕರಿಬಹುದೋ ಏನೋ, ಕರೆದ್ರೆ ತಪ್ಪಾಗ್ತದೆ, ಅದನ್ನು ಇಲ್ಲೇ ಸರಿಪಡಿಸ್ಕೊಂಡ್ಬಿಡ್ಬೇಕು. ಭಗವಂತನಿಗೆ ಸಂಬಂಧಪಟ್ಟಂತೆ ನೀವು ಯಾವುದೇ ಬಗೆಯ ಸ್ವಾರ್ಥವನ್ನು ಇಟ್ಟುಕೊಂಡ್ರೂ ಕೂಡ ಅದು ಪರಮಾರ್ಥ, ಅದು ಸ್ವಾರ್ಥ ಅಲ್ಲ, ಅದು ಪರಮಾರ್ಥ. ಯಾಕೆ? ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ನಿಮ್ಮ ಆ ಕಾರ್ಯಕಲಾಪಗಳು, ನಿಮ್ಮ ಆ ಬಯಕೆಗಳು ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಯಾವ ಬಯಕೆಯನ್ನು ನೀವು ಇಟ್ಕೊಂಡ್ರೂ ಕೂಡ ಅದು ಸ್ವಾರ್ಥದ ಸೀಮೆಗೆ ಸೇರುವುದಿಲ್ಲ ಅಂತನ್ನೋದನ್ನ ಶ್ರೀರಾಮಕೃಷ್ಣರೇ ಇನ್ನೊಂದು ಕಡೆ ಹೇಳೋದನ್ನು ನಾವು ಮುಂದೆ ಕೇಳೋದಕ್ಕಿದ್ದೇವೆ. ಒಂದು ವಿಚಾರ ಹಾಗಾದ್ರೆ, ಇನ್ನೊಂದು ವಿಚಾರ, ಶ್ರೀರಾಮಕೃಷ್ಣರು ಕಲ್ಕತ್ತಕ್ಕೆ ಹೋದಾಗ ಮಾತನಾಡೋದಕ್ಕೆ ಜನ ಇಂಥವನೇ ಆಗಬೇಕು. ಕೇಶವ ಚಂದ್ರಸೇನ ಅಂದ್ರೆ ಎಂಥವನು? ಆಗಿನ ಕಾಲದಲ್ಲಿ ಕ್ರೈಸ್ತರ ಪ್ರಭಾವ ನಮ್ಮ ಭಾರತದ ಮೇಲೆ ಅಗಾಧವಾಗಿ ಬಿದ್ದಿತ್ತು. ಸಂಪೂರ್ಣ ಪಾಶ್ಚಾತ್ಯ ಮನೋಭಾವವನ್ನು ತಾಳಿದ್ರು ನಮ್ಮ ಜನ. ನಮ್ಮ ದೇವರು ದಿಂಡ್ರು ಅಂತನೋರು, ನಾವು ಮಾತಿಗೆಲ್ಲ ಹೇಳ್ತೀವಲ್ಲ ದೇವರು ದಿಂಡ್ರು ಅಂತ, ದೇವರೆಲ್ಲ ದಿಂಡ್ರಾಗ್ಬಿಟ್ಟಿದ್ರು. ಸಂಪೂರ್ಣ ಅತ್ತ ಕಡೆಗೆ ಒಲಿದಿದ್ರು. ಅಂತಹ ಸಂದರ್ಭದಲ್ಲಿ ಕೇಶವಚಂದ್ರ ಸೇನ, ಅವನಿಗಿಂತ ಮೊದಲು ರಾಜಾರಾಮ್ ಮೋಹನ್ ರಾಯ ಇತ್ಯಾದಿ ಜನರು ಭಗವಂತನ ವಿಚಾರವಾಗಿ ಒಂದು ದೊಡ್ಡ ಉತ್ಕ್ರಾಂತಿಯನ್ನೇ ಮಾಡ್ತಾರೆ. ನಿರಾಕಾರ ಸಗುಣ, ನಿರಾಕಾರ ಸಗುಣ ಬ್ರಹ್ಮನನ್ನ ಅವರು ಆರಾಧಿಸ್ತಾ ಬೇಕಾದಷ್ಟು ಹಾಡುಗಳನ್ನೆಲ್ಲ ರಚನೆ ಮಾಡಿಕೊಂಡು ಆ ಹಾಡುಗಳನ್ನ ಹೇಳ್ತಾ ಭಜನೆ ಕೂಡ ಮಾಡ್ತಾ ಮನಸ್ಸನ್ನೆಲ್ಲ ಭಗವಂತನ ನಿಲ್ಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಇದೇ ಕೇಶವಚಂದ್ರನ ಕುರಿತಾಗಿ ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಅವನ ಬಾಲ ಬಿದ್ದೋಗಿದೆ ಅಂತ. ಶ್ರೀರಾಮಕೃಷ್ಣ ಮಾತಿಗೆಲ್ಲ ನಾವು ತುಂಬಾ ಅರ್ಥವನ್ನು ಕಂಡುಕೊಳ್ಬೇಕಾಗತ್ತೆ. ಅವರು ಹೇಳಿದ್ದಾರೆ, ಅರ್ಥವನ್ನು ಕೊಟ್ಟಿದ್ದಾರೆ, ಬಾಲ ಬಿದ್ದೋಗೋದ್ರ ಅರ್ಥ ಏನು ಅಂತ. ಕಪ್ಪೆ ಮರಿ ಹಾಕಿ ಮೊಟ್ಟೆ ಇಡ್ತದೆ, ಆ ಮೊಟ್ಟೆ ನೀರಿನಲ್ಲೇ ಇರ್ತದೆ, ಒಡೆದು ಮರಿಯಾಗ್ತದೆ, ಅದಕ್ಕೆ ಚೊಂದೆ ಕಪ್ಪೆ ಅಂತ ಹೆಸರು. ಬಾಲ ಕೂಡ ಇರ್ತದೆ ಅದಕ್ಕೆ, ಅದು ಮೀನುಗಳಂತೆ ಈಜಾಡ್ತಾ ಇರ್ತದೆ. ಬರ್ತಾ ಬರ್ತಾ ಬರ್ತಾ ಬರ್ತಾ ಅದರ ಬಾಲ ಬಿದ್ದು ಹೋಗ್ಬಿಡ್ತದೆ, ನಾಲ್ಕು ಕಾಲುಗಳು ಕೂಡ ಬಂದಿರುತ್ತವೆ. ಆಗ ಅದು ನೀರಿನಲ್ಲೂ ಓಡಾಡಬಲ್ಲದು, ನೆಲದ ಮೇಲೂ ಓಡಾಡಬಲ್ಲದು. ಬಾಲ ಇರುವವರೆಗೆ ಅದು ನೀರಿನಲ್ಲಿ ಮಾತ್ರ ಇರಬಹುದು, ಬಾಲ ಹೋದ ಕೂಡಲೇ ಅದು ನೆಲದ ಮೇಲೂ ಬರಬಹುದು, ನೀರಿನಲ್ಲೂ ಎರಡರಲ್ಲೂ ಓಡಾಡಬಹುದು. ಇಲ್ಲಿ ಕೇಶವ ಚಂದ್ರಸೇನನ್ನ ಬಾಲ ಬಿದ್ದೋಗಿದೆ ಅಂತಂದ್ರೆ ಅವನು ಸಂಸಾರದಲ್ಲೂ ಈಜಾಡಬಹುದು, ಪರಬ್ರಹ್ಮದಲ್ಲೂ ಈಜಾಡಬಹುದು ಅಂತ ಅರ್ಥ. ಪರಬ್ರಹ್ಮ ಪರಮಾತ್ಮನ ಕಡೆಗೂ ಕೂಡ ಅವನು ಗಮನ ಕೊಡಬಲ್ಲ, ಸಂಸಾರದ ಕಡೆಗೂ ಕೂಡ ಗಮನ ಕೊಡಬಲ್ಲ, ಅಷ್ಟರ ಮಟ್ಟಿಗೆ ಅವನು ಉನ್ನತಿಯನ್ನು ಸಾಧಿಸಿದ್ದಾನೆ ಅಂತ ಅರ್ಥ. ಶ್ರೀರಾಮಕೃಷ್ಣರಿಗೆ ಪ್ರಾಪಂಚಿಕರೊಡನೆ ಮಾತನಾಡುವುದು ಅಂದ್ರೆ ನಮ್ಮ ಮಗಳಿಗೆ ಮದುವೆ ಆಗಬೇಕು, ಮುಂಜಿ ಆಗಬೇಕು, ಸಾಲ ತೀರ್ಬೇಕು, ಕೇಸು ಪರಿಹಾರ ಆಗಬೇಕು ಇತ್ಯಾದಿ ಅವುಗಳನ್ನೆಲ್ಲ ಕೇಳೋಕ್ ಬಂತು ಅಂತ ಹೇಳಿದ್ರೆ ತುಂಬಾ ಮುಜುಗರ. ಅಷ್ಟೇ ಅಲ್ಲ, ತಮ್ಮ ಎದೆಯನ್ನ ಒದ್ದೆ ಬಟ್ಟೆಯನ್ನು ಹಿಂಡಿದಂತ ಅನುಭವ ಆಗ್ತಾ ಇತ್ತು ಅಂತ ಅವರು ಅದಕ್ಕೆ ವಿವರಣೆ ಕೊಡ್ತಾರೆ. ಹೀಗೆ ಈ ಪ್ರಾಪಂಚಿಕವಾದಂತಹ ಮಾತುಕತೆಗಳನ್ನ ಆಡತಕ್ಕಂಥವರು ಕಲ್ಕತ್ತಾದಲ್ಲಿ ಎಷ್ಟಿಲ್ಲ, ಎಲ್ಲರೂ ಅವರೇ ಅಂತ ಹೇಳ್ಬಹುದು. ಇಂತಹ ಒಂದು ಕಲ್ಕತ್ತಕ್ಕೆ ತಾವೇನಾದರೂ ಹೋದಾಗ ಅಲ್ಲಿ ಆಧ್ಯಾತ್ಮಿಕವಾಗಿ ಮಾತನಾಡಿ ಆ ದಿವ್ಯವಾದ ಆನಂದವನ್ನು ಅನುಭವಿಸೋದು ಯಾರೊಡನೆ ಅಂತನ್ನುವ ಚಿಂತೆ ಅವರದು. ಅಷ್ಟು ಮಾತ್ರ ಅಲ್ಲ, ಆ ಕೇಶವಚಂದ್ರ ಸೇನನನ್ನ ಉದ್ದೇಶವಾಗಿಟ್ಟುಕೊಂಡು ಅವನೊಂದಿಗೆ ಅವನಂಥವರೊಂದಿಗೆ ಮಾತನಾಡ್ತಾ ಮಾತನಾಡ್ತಾ ಮಾಸ್ಟರ್ ಮಹಾಶಯನಂಥವನನ್ನಾಗಲೇ ತಯಾರು ಮಾಡಿಕೊಂಡಿದ್ದಾರೆ ಶ್ರೀರಾಮಕೃಷ್ಣರು. ತಾವು ತಮ್ಮ ಅತ್ಯಂತ ಅದ್ಭುತವಾದ ಅನುಭವದಿಂದ ಆ ಪರಲೋಕದ ತತ್ವಗಳನ್ನ, ಪರಬ್ರಹ್ಮದ ತತ್ವಗಳನ್ನ ಈ ಜಗತ್ತಿನಲ್ಲಿ ಇಳಿಸಿದಾಗ ಅದನ್ನು ತಕ್ಷಣ ಗುರುತು ಹಾಕಿಕೊಂಡು ಮುಂದಿನ ಜನತೆಗೆ ಅದನ್ನ ಬೀರ್ಬೇಕಾಗಿದೆಲ್ಲ. ಹಸು ಹಾಲು ಕರೀಬೇಕಾದ್ರೆ ಕರು ಒಂದಿರಬೇಕು, ಆ ಕರುವಿಗೆ ಒಂದು ಸ್ವಲ್ಪ ಆ ಕೆಚ್ಚಲನ್ನು ಮುಡಿಸಿಬಿಟ್ರೆ ಸಾಕು, ಅದು ಹಾಲನ್ನು ದರ ದರ ಇಳಿದ್ರೆ ಆಮೇಲೆ ಬಾಕಿ ಉಳಿದವರು ಅದನ್ನ ಕುಡಿತಾರೆ. ಭಗವದ್ಗೀತೆ ಅಂತ ಹೇಳ್ತಕ್ಕಂತಹದ್ದು ಅರ್ಜುನ ಅಂತ ಹೇಳ್ತಕ್ಕಂತಹ ಕರುವನ್ನ ಎದುರುಗಡೆ ಇಟ್ಟುಕೊಂಡು ಕರೆದಂತಹ ಹಾಲು ಉಪನಿಷತ್ತಿನ ಹಾಲು, ಉಪನಿಷತ್ತೇ ಗೋವುಗಳು ಅಂತ ಅದು ಬಹಳ ಅದ್ಭುತವಾದ ವರ್ಣನೆ ಇದೆ ಅಲ್ಲಿ. ಅದೇ ರೀತಿಯಲ್ಲಿ ನಾಲ್ಕು ವೇದ, ಆರು ಶಾಸ್ತ್ರ, 18 ಪುರಾಣ, 2 ಇತಿಹಾಸಗಳು, ಏನೇನು ಅಂಶಗಳೆಲ್ಲ ಇವೆಯೋ ಅವುಗಳನ್ನೆಲ್ಲ ತಮ್ಮ ಜೀವನದಲ್ಲಿ ಸಾಧನೆಯಲ್ಲಿ ತಂದು ಅನುಭವದಲ್ಲಿ ಕೂಡ ಅಳವಡಿಸಿಕೊಂಡು ಅವುಗಳನ್ನು ತಾವು ಮಾತ್ರ ನುಂಗಿ ಹೋಗ್ತಕ್ಕಂತಹ ಸ್ವಾರ್ಥಿಗಳೆಲ್ಲ ಶ್ರೀರಾಮಕೃಷ್ಣರು. ಮಾವಿನ ಹಣ್ಣನ್ನು ತಿಂದು ಬಾಯಿ ಒರೆಸಿಕೊಂಡು ಯಾರಿಗೂ ಗೊತ್ತಾಗದಂತೆ ಸುಮ್ಮನೆ ಬಾಕಿ ಉಳಿದವರ ಕಷ್ಟಗಳನ್ನು ನೋಡ್ತಕ್ಕಂಥವರಲ್ಲ ಶ್ರೀರಾಮಕೃಷ್ಣರು. ಬಾಕಿ ಉಳಿದವರು ಕೂಡ ಆ ಮಾವಿನ ಹಣ್ಣನ್ನು ಹುಡುಕಿ ತಿನ್ನುವಂತೆ ಮಾಡುವಂತಹ ಒಂದು ಪರೋಪಕಾರ ಬುದ್ಧಿ, ಪರಹಿತ ಚಿಂತೆ, ಲೋಕ ಕಲ್ಯಾಣ ಬುದ್ಧಿ ಇಂತಹದ್ದು ಶ್ರೀರಾಮಕೃಷ್ಣರಲ್ಲಿ. ಈ ಉದ್ದೇಶದಿಂದ ಅಂತಂಥವ್ರ ಹತ್ರ ಎಲ್ಲ ಮಾತನಾಡೋದಕ್ಕೆ ಅವರು ಇಷ್ಟಪಡ್ತಾರೆ. ಅಂಥವ್ರನ್ನ ಕಂಡಾಗ ಶ್ರೀರಾಮಕೃಷ್ಣರಲ್ಲಿ ಅಂತಹ ಮಾತುಗಳೇ ಉದ್ಭವಿಸುತ್ತವೆ. ಇದು ಬಹಳ ಮುಖ್ಯವಾದಂತಹದ್ದು. ಕೆಲವರು ಮುಖ ನೋಡಿದರೆ ಅತ್ಯಂತ ಸಾಮಾನ್ಯವಾದಂತಹ ಮಾತುಕತೆಗಳೇ ಹುಟ್ಟುಕೊಳ್ಳುತ್ತವೆ. ಇನ್ನು ಕೆಲವರು ಮುಖಗಳನ್ನು ನೋಡಿದರೆ ಅತ್ಯಂತ ಉನ್ನತ ಮಟ್ಟದ ಸಂಭಾಷಣೆ ಪ್ರಾರಂಭ ಆಗುತ್ತದೆ. ಇದನ್ನೆಲ್ಲ ನಾವು ನಮ್ಮ ದಿನಚರಿಯಲ್ಲಿ ಕಾಣಬಹುದಾಗಿದೆ. ಪ್ರಾಪಂಚಿಕ ಮನೋಭಾವದವರು ಸೇರಿದರೆ ನೀವು ಅವರೊಡನೆ ಆಧ್ಯಾತ್ಮಿಕವಾಗಿ ಪ್ರಾರಂಭಿಸಿ ಮಾತನ್ನ, ಅದು ಕೊನೆಗೆ ಪ್ರಾಪಂಚದಲ್ಲೇ ಬಂದು ನಿಲ್ಲೋದು. ಆಧ್ಯಾತ್ಮಿಕ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಪ್ರಾಪಂಚಿಕ ವಿಚಾರ ಶುರು ಮಾಡಿ ಮಾತನಾಡ್ತಾ ಮಾತನಾಡ್ತಾ ಮಾತಾಡ್ತಾ ಅದು ಆಧ್ಯಾತ್ಮಿಕ ತತ್ವಗಳಲ್ಲಿ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಲ್ಲುತ್ತದೆ ಸಾಕ್ಷಿ. ಹಾಗೇನೇನೆ ವ್ಯಕ್ತಿಗಳು ವ್ಯಕ್ತಿಗಳನ್ನು ಅವಲಂಬಿಸಿಕೊಂಡು ನಮ್ಮ ಮಾತುಕತೆಗಳೆಲ್ಲ ಇರುತ್ತವೆ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣರು ತಮ್ಮ ಆಧ್ಯಾತ್ಮಿಕ ಅನುಭವಗಳೆಲ್ಲ ಹೊರಗೆ ಬರೋದಕ್ಕೆ ಒಂದು ದಾರಿಯನ್ನ ಕಾಣ್ತಾ ಇದ್ದಾರೆ. ಅದಕ್ಕೆ ಈ ಕೇಶವಚಂದ್ರ ಸೇನ ಒಬ್ಬ ದಾರಿ, ಆಮೇಲೆ ನರೇಂದ್ರ. ಆ ನರೇಂದ್ರನ ನೋಡಿದ ತಕ್ಷಣವೇ ಸಮಾಧಿ ಸ್ಥಿತಿಗೆ ಹೋಗ್ತಾ ಇದ್ರು, ಮಾತನೇ ಆಡೋಕ್ಕಾಗ್ತಿರ್ಲಿಲ್ಲ ಅವರಿಗೆ. ಅಂಥ ಪರಿಶುದ್ಧಾತ್ಮ ಆ ನರೇಂದ್ರ. ಯಾತಕ್ಕೋಸ್ಕರ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಕೇಶವಚಂದ್ರ ಸೇನನನ್ನ ಮಾತನಾಡೋದಕ್ಕೆ ಇಷ್ಟಪಟ್ಟು ಕಲ್ಕತ್ತಕ್ಕೆ ಹೋದಾಗ ಮಾತನಾಡೋದಕ್ಕೆ ಅವನೇ ಸಿಗಬೇಕು ಅಂತ ಅಪೇಕ್ಷೆ ಪಟ್ಟದ್ದು ಯಾತಕ್ಕೆ ಅಂತ ನಾನು ತಿಳಿಸೋದಕ್ಕೋಸ್ಕರ ಇವುಗಳನ್ನೆಲ್ಲ ಹೇಳ್ತಾ ಇದ್ದೇನೆ. ಅತ್ಯಂತ ಉನ್ನತವಾದಂತಹ ವಿಚಾರಗಳು ಬರಬೇಕಾದ್ರೆ ಎದುರುಗಡೆ ಇರತಕ್ಕಂತಹ ವ್ಯಕ್ತಿಗಳ ವ್ಯಕ್ತಿತ್ವ ಬಹಳ ಮಟ್ಟಿಗೆ ಕಾರಣವಾಗ್ತದೆ ಅಂತ ಹೇಳೋದಕ್ಕೋಸ್ಕರ ಇವುಗಳನ್ನೆಲ್ಲ ಹೇಳಿದೆ. ಮಾಸ್ಟರ್ ಮಹಾಶಯ ಮುಂದೆ ಬರೀತಾನೆ, ಪ್ರತಾಪನೇ ಮೊದಲಾದಂತಹ ಬ್ರಾಹ್ಮ ಭಕ್ತರೊಡನೆ ಪರಮಹಂಸರು ಮಾತುಕತೆ ಆಡ್ತಾ ಇದ್ದಾರೆ ಈಗ ಅಂತ. ಪ್ರತಾಪಚಂದ್ರ ಸೇನ್ ಅವನು ಬ್ರಾಹ್ಮ ಭಕ್ತ, ಹಾಗೆ ಇನ್ನೂ ಹಲವಾರು ಬ್ರಾಹ್ಮ ಭಕ್ತರೆಲ್ಲ ಅಲ್ಲಿ ಸೇರ್ಕೊಂಡಿದ್ದಾರೆ. ಬ್ರಾಹ್ಮ ಭಕ್ತರ ಅಂದ್ರೆ ಬ್ರಾಹ್ಮಣ ಭಕ್ತರು ಅಂತ ಅರ್ಥ ಮಾಡ್ಕೋಬಾರ್ದು ಯಾರುವೇ. ಬ್ರಾಹ್ಮ ಸಮಾಜ ಪರಬ್ರಹ್ಮನನ್ನ ಆರಾಧಿಸುವಂತಹ ಬ್ರಾಹ್ಮಿಗಳು ಅವರೆಲ್ಲ, ಅದರಲ್ಲಿ ಎಲ್ಲ ಮತದವರು ಇರ್ತಾರೆ, ಎಲ್ಲ ಜಾತಿಯವರು ಕೂಡ ಇರ್ತಾರೆ. ಪರಬ್ರಹ್ಮ ಗೋತ್ರದವರು ಅವರು. ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು ಅವರೆಲ್ಲ ಆಧುನಿಕ ಬ್ರಹ್ಮಜ್ಞಾನಿಗಳು ಅಂತ. ಇಂತಹ ಬ್ರಾಹ್ಮ ಭಕ್ತರನ್ನೇ ಶ್ರೀರಾಮಕೃಷ್ಣರು ಸಂಭಾಷಣೆ ನಡೆಸ್ತಾ ಇದ್ದಾರೆ. ಮಾಸ್ಟರ್ ಹತ್ತಿರವೇ ಕುಳಿತಿದ್ದಾನೆ, ಮುಂದೆ ಏನು ಮಾತುಗಳೆಲ್ಲ ಬಂದಾವು ಅಂತ. ಆತನನ್ನು ತೋರಿಸಿ ಈಗ ಶ್ರೀರಾಮಕೃಷ್ಣರು ಪರಮಹಂಸರು ಕೇಶವಚಂದ್ರ ಸೇನಿಗೆ ಹೇಳ್ತಾ ಇದ್ದಾರೆ, ವಿಚಾರಿಸು ಈತ ಯಾಕೆ ದಕ್ಷಿಣೇಶ್ವರಕ್ಕೆ ಬರ್ತಾ ಇಲ್ಲ, ವಿಚಾರಿಸು. ಯಾವಾಗಲೂ ಹೇಳ್ತಿರ್ತಾನೆ ಹೆಂಡತಿ ಮಕ್ಕಳ ಮೇಲೆ ವ್ಯಾಮೋಹ ಇಲ್ಲ ಅಂತ, ಆದ್ರೆ ದಕ್ಷಿಣೇಶ್ವರಕ್ಕೆ ಬರೋದಕ್ಕೆ ಅವನಿಗೆ ಸಮಯ ಇಲ್ಲ. ಅಂದ್ರೆ ಹೆಂಡತಿ ಮಕ್ಕಳ ಜೊತೆಲಿ ಜಾಸ್ತಿ ಹೊತ್ತು ಕಾಲ ಕಳೀತಾ ಇದ್ದಾನೆ ಅಂತ ಹೀಗೆಲ್ಲ ಅರ್ಥ ಇಟ್ಟು ಹೇಳ್ತಾ ಇದ್ದಾರೆ. ಯಾವಾಗ ಹೆಂಡತಿ ಮಕ್ಕಳ ಮೇಲೆ ಅಷ್ಟೊಂದು ಮೋಹ ಇಲ್ಲ ಮೋಹ ಇಲ್ಲ ಮೋಹ ಇಲ್ಲ ಅಂತ ಹೇಳ್ತೀಯೋ, ಯಾತಕ್ಕೆ ಬರಬಾರ್ದು? ಮತ್ತೆ ವಾರಕ್ಕೊಮ್ಮೆ ಯಾತಕ್ಕೆ ಬರಬಾರ್ದು? ಶ್ರೀರಾಮಕೃಷ್ಣ ನಿಮ್ಮನ್ನೇನಾರು ನೋಡಿದ್ರೆ ಬಹಳ ಸಂತೋಷ ಪಡ್ತಾ ಇದ್ರು. ಎಷ್ಟು ಕಷ್ಟ ತಾಪತ್ರಗಳೆಲ್ಲ ಇದ್ರು ಕೂಡ ಅವುಗಳದೆಲ್ಲ ಮುಗಿಸಿ ಆ ಕಡೆ ಇತ್ ಕಡೆ ಬಂದು ಕುಳಿತು ಬಿಟ್ಟಿದ್ರಲ್ಲ, ಆ ನಿಮ್ಮನ್ನು ಶ್ರೀರಾಮಕೃಷ್ಣ ನೋಡ್ತಾ ಇಲ್ಲ ಅಂತ ಹೇಗ್ ಹೇಳೋಕ್ಕಾಗುತ್ತೆ? ಬಹಳ ಆನಂದ ಪಡ್ತಾ ಇದ್ದಾರೆ. ಈ ಆಶ್ರಮದಲ್ಲಿ ನಮ್ಮ ಶ್ರೀರಾಮಕೃಷ್ಣರು ನಮ್ಮ ಶಾರದಾ ಮಾತೆಯವರು ಬಹಳ ಆನಂದ ಪಡ್ತಾ ಇದ್ದಾರೆ. ನೀವು ಬರುವ ಕ್ರಮ, ಬಂದು ಭಾಗವಹಿಸುವ ಕ್ರಮ, ಬರುವವರು ಬಹಳ ಜನ ಸಿಗ್ಬಹುದು, ಬಂದು ಇಲ್ಲಿ ಕಡಲೆಕಾಯಿ ತಿನ್ನೋದು ಶುರು ಮಾಡಿಬಿಟ್ರೆ, ಬತ್ತಿ ಹೊಸೆಯೋದಕ್ಕೆ ಶುರು ಮಾಡಿಬಿಟ್ರೆ, ಅಥವಾ ಇನ್ನೇನೋ ಅಕ್ಕಪಕ್ಕದವರೊಡನೆ ನಿಮ್ಮ ಮಗಳಿಗೆ ಮದುವೆ ಆಯ್ತಾ ಅಂತ ಕೇಳಿಬಿಟ್ರೆ, ಇಂತಹ ವಿಚಾರಗಳಲ್ಲಿ ತೊಡಗಿಬಿಟ್ರೆ ಬಂದು ಪ್ರಯೋಜನ ಇಲ್ಲದಾಗುತ್ತದೆ. ಆದರೆ ನೀವು ಮನೆಯಿಂದ ಅದೇ ಭಕ್ತಿ ಆವೇಶದಿಂದ ಬಂದು ಇಲ್ಲಿ ಅದೇ ಭಕ್ತಿ ಶ್ರದ್ಧೆಯಿಂದ ಕುಳಿತು ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಹೋಗ್ತಾ ಇರೋದನ್ನು ಕಂಡಾಗ ಶ್ರೀರಾಮಕೃಷ್ಣಿಗೆ ಸಂತೋಷವಾಗದೆ ಇರ್ತದೇನು? ನಿಮಗೆಲ್ಲ ಕಷ್ಟ ತಾಪತ್ರಯಗಳಿಲ್ಲ ಅಂತ ಯಾರು ಹೇಳಬಲ್ಲರು? ಪ್ರತಿಯೊಬ್ಬರು ಕೂಡ ಬೆಟ್ಟದಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರಿ. ಒಬ್ಬೊಬ್ಬರನ್ನು ಮಾತಾಡಿಸೋದಕ್ಕೆ ಹೊರಟ್ರೆ ಸಾಕು, ಸರ್ಮಾಲೆ ಹೊರಟು ಬಿಡುತ್ತೆ. ಇಷ್ಟಿಷ್ಟು ಕಥೆಗಳನ್ನು ಹೇಳ್ತಾರೆ. ಅದಕ್ಕೋಸ್ಕರ ಅದೆಲ್ಲ ಹೇಳಬೇಡಿ, ದಯವಿಟ್ಟು ನೀವೇ ನುಂಗಿ ಅದನ್ನ ಮಾಡಿ, ನಾವು ಹೇಳೋದನ್ನು ಕೇಳಿ. ನಾವೇನು ಹೇಳ್ತಾ ಇದ್ದೀವಿ? ಅದೇ ಶ್ರೀರಾಮಕೃಷ್ಣರ ತೀರ್ಥವಾಣಿ. ಆ ತೀರ್ಥವನ್ನ ನಿಮ್ಮ ಮನಸ್ಸಿನಿಂದ ಕುಡಿದು ಕಿವಿಗಳ ಮೂಲಕ, ಈ ಬಾಯಿ ಮೂಲಕ ಅಲ್ಲ, ಕಿವಿ ಅದಕ್ಕೆ ಬಾಯಿ, ಕುಡಿದು ಆ ಮನಸ್ಸನ್ನು ಪವಿತ್ರಗೊಳಿಸಿಕೊಳ್ಳುವಂತಹ ಒಂದು ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತೀನಿ ನಾನು. ನಿಮ್ಮಂತೆಯೇ ಆ ಮಾಸ್ಟರ್ ಮಹರ್ಷಿಯನು ಕೂಡ ಸಂಸಾರ ತಾಪತ್ರಯವನ್ನು ಬಿಟ್ಟು ಪ್ರತಿ ಭಾನುವಾರ ಬಂದು ಶ್ರೀರಾಮಕೃಷ್ಣರ ಪಕ್ಕದಲ್ಲಿ ಕುಳಿತು, ಅಂದ್ರೆ ತಮ್ಮ ಪಕ್ಕದಲ್ಲಿ ಕುಳಿತು ಆ ವಾಣಿಯನ್ನೆಲ್ಲ ಬರೆದುಕೊಳ್ಬೇಕಾಗಿತ್ತು ಅಂತನ್ನುವ ಧ್ವನಿ ಅದರಲ್ಲಿ. ಹೇಳಿ ಅವನಿಗೆ, ಯಾತಕ್ಕೆ ಅವನು ಬರ್ತಾ ಇಲ್ಲ, ಸ್ವಲ್ಪ ತಿಳಿಸು, ತಾವು ಹೇಳಿದ್ದಾಯ್ತು, ನೀನ್ ಹೇಳಿಗ ಅಂತನ್ನುವ ಹಾಗೆ. ನಾನು ಹೇಳಿದ್ರೂ ಕೂಡ ಅವನು ಅಷ್ಟು ಗಮನಿಸಲಿಲ್ಲ, ಈಗ ನೀನಾದ್ರೂ ಹೇಳು. ಮೂರನೇ ವ್ಯಕ್ತಿ ಹೇಳಿದಾಗ ದಾರಿ ಮೇಲೆ ಹೋಗುವವನು ಸ್ವಲ್ಪ ಹೇಳಿಬಿಟ್ರೆ ಮನಸ್ಸು ಚುರುಕಾಗ್ಬಿಡ್ತದೆ, ಬುದ್ಧಿ ಚುರುಕಾಗ್ಬಿಡುತ್ತೆ. ನೋಡಿ, ಆ ಒಂದು ಟೆಕ್ನಿಕ್ ಶ್ರೀರಾಮಕೃಷ್ಣ ಇಲ್ಲಿ ಉಪಯೋಗಿಸಿದ್ದಾರೆ. ಮಾಸ್ಟರ್ ಬರ್ಕೋತಾನೆ ನೆಕ್ಸ್ಟ್. ಮಾಸ್ಟರ್ ಈಗ ಸುಮಾರು ಒಂದು ತಿಂಗಳಿಂದ ಪರಮಹಂಸರ ಹತ್ತಿರಕ್ಕೆ ಬಂದು ಹೋಗ್ತಾ ಇದ್ದಾನೆ. ಈಗೆಲ್ಲೋ ಕೆಲವು ದಿನಗಳಿಂದ ಅಲ್ಲಿಗೆ ಹೋಗೋದಕ್ಕಾಗದೇ ಇದ್ದದ್ರಿಂದ ಅವರು ಹೀಗೆ ಹೇಳ್ತಾ ಇದ್ದಾರೆ. ಬರುವುದು ತಡವಾದ್ರೆ ಕಾಗದ ಬರೆಯಬೇಕು ಎಂಬುದಾಗಿ ಪರಮಹಂಸರು ಆತನಿಗೆ ತಿಳಿಸಿದ್ದರು ಅಂತ ಮಾಸ್ಟರ್ ಮಹಾಶಯನ ಬಡ್ಕೊಳ್ತಾನೆ. ಇಲ್ಲಿ ಮೂರು ವಿಚಾರವನ್ನು ನೀವು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಆಗಲೇ ನಾವು ನೋಡಿದ್ದು, ಹೆಂಡತಿ ಮಕ್ಕಳಲ್ಲಿ ಅಷ್ಟೊಂದು ಅನುರಾಗ ಇಲ್ಲ ನಮಗೆ, ಅಷ್ಟೊಂದು ಮೋಹ ಇಲ್ಲ, ಮೋಹ ಮೋಹ ಇಲ್ಲ ನಮಗೆ ಅಂತ ಹೇಳಿದ್ರು ಕೂಡ ಬರದೇ ಇದ್ದದ್ದು. ಮೋಹ ಇಲ್ಲ ಅಂತ ಹೇಳಿದ ಮೇಲೆ ಬರದೇ ಇರೋದು ಆ ಮಾತಿಗೆ ಲಗತ್ತಾಗೋದಿಲ್ಲ. ಮೋಹ ಇಲ್ಲ ಅಂತನ್ನೋದನ್ನು ಕಾಣಿಸಬೇಕು ಪ್ರತ್ಯಕ್ಷವಾಗಿ ಬರುವುದರ ಮೂಲಕ. ಅದು ಕೇವಲ ಒಂದು ದಿನ, ಭಾನುವಾರ ಒಂದು ದಿನ ಅಷ್ಟೇನೆ. ಅಷ್ಟಕ್ಕೂ ಬರೋದಕ್ಕೆ ಸಾಧ್ಯ ಆಗದೆ ಇದ್ರೆ ಅವನು ಮೋಹ ಇಲ್ಲ ಅಂತ ಹೇಳುವಂತಹ ಮಾತಿಗೆ ಸರಿಯಾದ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಇದು ಒಂದು ವಿಚಾರ. ಎರಡನೇ ವಿಚಾರ ಮಾಸ್ಟರ್ ಮಹಾಶಯನೇ ಬರ್ಕೊಳ್ಳೋದೇನಂತಂದ್ರೆ, ಮಾಸ್ಟರ್ ಈಗ ಸುಮಾರು ಒಂದು ತಿಂಗಳಿಂದ ಪರಮಹಂಸರ ಹತ್ತಿರಕ್ಕೆ ಬಂದು ಹೋಗ್ತಾ ಇದ್ದಾನೆ. ಈಗ ಎಲ್ಲೋ ಕೆಲವು ದಿನಗಳಿಂದ ಅಲ್ಲಿಗೆ ಹೋಗೋದಕ್ಕೆ ಆಗದೇ ಇದ್ದರಿಂದ ಅವರು ಹೀಗೆ ಹೇಳ್ತಾ ಇದ್ದಾರೆ ಅಂತ ಅನ್ನೋದು ಇದು ಎರಡನೇ ವಿಷಯ. ಇದರೊಳಗೆ ಏನು ವಿಷಯ ಇದೆ ಅಂದ್ರೆ, ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರ ಬಳಿಗೆ ಬರೋದಕ್ಕೆ ಯಾವತ್ತಿನಿಂದ ಪ್ರಾರಂಭಿಸಿದ ಅನ್ನೋದನ್ನು ನಾವು ಈ ಉಪನ್ಯಾಸ ಪ್ರಾರಂಭದಿಂದ ನೋಡಿದ್ದೇವೆ. ಉಪನ್ಯಾಸ ಪ್ರಾರಂಭ ಮಾಡಿ ಎರಡು ಮೂರು ತಿಂಗಳು ಕಳೆಯಿತು ಅಷ್ಟೇ, ಎರಡು ಮೂರು ತಿಂಗಳು ಕಳೆದು ಹೋಗ್ಬಿಟ್ವು. ಆದ್ರೆ ಮಾಸ್ಟರ್ ಮಹಾಶಯ ಕೇವಲ ಒಂದು ತಿಂಗಳಾಗಿದೆ ಅಷ್ಟೇನೆ. ಅಷ್ಟೇ ಅಲ್ಲದೇನೆ, ಮಾರ್ಚ್ 11ನೇ ತಾರೀಕು ಅವನು ಹೋಗಿದ್ದಾನೆ. ಇದು ಏಪ್ರಿಲ್ 2ನೇ ತಾರೀಕು, ಅಂದ್ರೆ ಎಷ್ಟು ದಿವಸ ಆಯ್ತು ಲೆಕ್ಕ ಹಾಕಿ ಬೇಗ ಬೇಗ ಹೇಳಿಬಿಡಿ. ಮಾರ್ಚ್ 11ರಿಂದ 30ರವರೆಗೆ ಎಷ್ಟು ದಿವಸ ಆಗುತ್ತೆ? ಸುಮಾರು 22 ದಿನ ಆಯ್ತು. ಅದ್ರ ಮಧ್ಯೆ ಒಂದ್ಸತಿ ಬಂದು ಹೋಗಿದ್ದಾನೆ ಅಂತ ಇಲ್ಲಿ ವರದಿ ಇದೆ. ಕೆಲವು ದಿನಗಳ ನಂತರ ಮಾಸ್ಟರ್ ದಕ್ಷಿಣೇಶ್ವರಕ್ಕೆ ಬಂದಿದ್ದಾನೆ ಅಂತ ಒಂದು. ಅದ್ರ ಮಧ್ಯೆ ಒಂದ್ಸತಿ ಬಂದು ಹೋಗಿದ್ದಾನೆ ಅಂತಂದ್ರೆ ಬಹುಶಃ ಒಂದು 15 ದಿವಸ ಆಗಿರಬಹುದು ಅವನು ದಕ್ಷಿಣೇಶ್ವರಕ್ಕೆ ಬರದೆ, ಅಥವಾ ಒಂದು 10 ದಿನವೇ ಆಗಿದ್ದಿರಬಹುದು. ಆದ್ರೆ ಅಷ್ಟೇ ದಿನಗಳು ಬರದಿದ್ದುದಕ್ಕೆ ಶ್ರೀರಾಮಕೃಷ್ಣ ಅದಾಗಲೇ ದೂರು ಕೊಟ್ಟಾಯ್ತು ನೋಡಿ. ಅವನು ತಾಪತ್ರೆ ಇಲ್ಲ ಅಂತ ಹೇಳ ಮೋಹ ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಆದ್ರೂ ಕೂಡ ಬರ್ತಾ ಇಲ್ಲ ಅಂತನುವ ಒಂದು ದೂರನ್ನ 3ನೇ ಹೋರತ್ರ ಹೇಳಿ ಆಯ್ತು. ಅದು ಕೂಡ ನೇರವಾಗಿ ಅವನತ್ರ ಕೂಡ ಅಲ್ಲ, ಯಾರೋ 3ನೇ ಅವನತ್ರ. ಅದು ಕೂಡ ದೊಡ್ಡ ವಿದ್ವಾಂಸ ಅವನು, ಕೋಲ್ಕತ್ತಾದ ಅತ್ಯಂತ ಗಣ್ಯ ವ್ಯಕ್ತಿ ಇವನು, ಮಾಸ್ಟರ್ ಮಾಷೆ ಅಂತ ಹೇಳ್ತಕ್ಕಂಥವನು, MA ಓದಿದವನು, ಪದವೀಧರ ಮಾನಸ್ಥ ಅಂತವನ ವಿಷಯದಲ್ಲಿ ದೂರ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಂತೆಂಥ ಪರಿಸ್ಥಿತಿ ಆಲೋಚನೆ ಮಾಡಿ ನೋಡಿ. ಅವನಿಗೆ ಮಾನ ಹೋಗೋದಿಲ್ವೇ? ಛೇ, ನಾನು ಎಷ್ಟೊಂದು ಭಕ್ತಿಯಿಂದ ಬರ್ತಾ ಇದ್ದೀನಿ, ಆದ್ರೆ ಇವರು ಆ ಕೇಶವ ಚಂದ್ರ ಸೇನ್ ಹತ್ರ ಇತ್ಯಾದಿ ಎಲ್ಲ ಹೇಳ್ಬಿಟ್ರು, ಇನ್ಮೇಲೆ ಹೋಗೋದೇ ಬೇಡ ಇವ್ರ ಹತ್ರ ಅಂತ ಹೇಳಿ ಬಾಕಿ ಉಳಿದವರಾಗಿದ್ರೆ ಲೆಕ್ಕಾಚಾರ ಹಾಕಿ ಆ ನೋಟ್ಸ್ ಕೂಡ ಹರಿದು ಅಲ್ಲಿಗೆ ಮುಗಿಸ್ಬಿಡ್ತಿದ್ರ ಏನೋ. ಆದ್ರೆ ಮಾಸ್ಟರ್ ಮಾಷಿಯ ಶ್ರೀರಾಮಕೃಷ್ಣದ ಆ ಪ್ರೀತಿಯ ಬಿಸಿಯನ್ನ ಅನುಭವಿಸಿದವನಲ್ವೇ. ಅಷ್ಟೇ ಅಲ್ಲದೆ ಇನ್ನೊಂದು ವಾಕ್ಯ ಹಾಕಿದಾನೆ, ಅದು ಬಹಳ ಮುಖ್ಯವಾದದ್ದು. 3ನೇ ವಿಚಾರ, ಬರುವುದು ತಡವಾದರೆ ಕಾಗದ ಬರೆಯಬೇಕು ಎಂಬುದಾಗಿ ಪರಮಹಂಸರು ಆತನಿಗೆ ತಿಳಿಸಿದ್ದರು. ಆಹಾ, ಎಂಥ ಪ್ರೀತಿ ಇದು, ಎಂಥ ಅನುರಾಗ ಇದು. ಅವನು ಬರೋದು ತಡವಾದ್ರೆ ಶ್ರೀರಾಮಕೃಷ್ಣಿಗೆ ತಡೆದುಕೊಳ್ಳೋದಕ್ಕಾಗೋದಿಲ್ಲ, ಕಾಗದವಾದರೂ ಬರಲಿ, ಅದನ್ನು ನೋಡ್ಕೊಳ್ತೇನೆ ನಾನು. ಹಾ, ಇಂಥ ಕಾರಣದಿಂದ ನಮ್ಮ ಮಾಸ್ಟರ್ನಿಗೆ ಬರೋಕ್ಕಾಗಲಿಲ್ಲ, ಆಗ್ಲಿ ಆಗ್ಲಿ, ದೇವರು ಒಳ್ಳೇದು ಮಾಡಲಿ ಅವನಿಗೆ ಅಂತ ಸಮಾಧಾನ ಪಟ್ಕೊಳ್ಬಹುದು ನೋಡಿ. ಅಷ್ಟು ತವಕ, ಇದೆಂಥ ಅದ್ಭುತವಾದಂತಹ ತವಕವನ್ನ ಶ್ರೀರಾಮಕೃಷ್ಣ ವ್ಯಕ್ತಪಡಿಸಿದ್ದಾರೆ ತಮ್ಮ ಭಕ್ತ ಜನರೊಡನೆ. ಇದನ್ನು ನಾವು ಪರಿಭಾವಿಸದೆ ಹೋದರೆ ಶ್ರೀರಾಮಕೃಷ್ಣರಿಂದ ನಾವು ಏನನ್ನು ಗಿಟ್ಟಿಸಿಕೊಳ್ತೇವೆ? ಶ್ರೀರಾಮಕೃಷ್ಣರಿಂದ ನಿರಂತರವಾಗಿ ಈ ಅಸ್ಖಲಿತವಾದಂತಹ ನಿಷ್ಕಲ್ಮಶವಾದಂತಹ ಪ್ರೇಮವನ್ನ ನಾವು ಪದೇ ಪದೇ ಕಾಣ್ತಾ ಇದ್ದೇವೆ. ಮಾಸ್ಟರ್ ಮಹಾಶಯ ಒಂದು ನಿಮಿತ್ತ ಮಾತ್ರ, ಅವನ ಮೂಲಕ ನಮ್ಮೆಲ್ಲರನ್ನೂ ಅಷ್ಟೇ ಪ್ರೀತಿಸ್ತಾ ಇದ್ದಾರೆ ಅಂತನ್ನೋದು ಸೂಚ್ಯ. ಆದ್ರಿಂದ ನಾವು ಕೂಡ ರಾಮಕೃಷ್ಣ ಆಶ್ರಮಕ್ಕೆ ಬರೋದೇನಾದರೂ ತಡ ಆಯ್ತು ಅಂತಂದ್ರೆ ಒಂದು ಕಾರ್ಡ್ 15 ಪೈಸಾ ಬರೆದು ಹಾಕ್ಬಿಟ್ರಾಯ್ತು. ಅದನ್ನು ಬೇಕಾದ್ರೆ ರಾಮಕೃಷ್ಣ ಅಡ್ರೆಸ್ಗೂ ಹಾಕ್ಬೋದು, ಬೇಕಾದ್ರೆ ನನ್ನ ಹೆಸರಿಗೂ ಹಾಕಿದ್ರೆ ತೊಂದರೆ ಏನಿಲ್ಲ. ಎಷ್ಟೋ ಸಲ ಪ್ರತಿದಿನ ನಮಸ್ಕಾರ ಮಾಡಿ ಹೋಗ್ತಿರ್ತಾರೆ ನನ್ನ ಬಳಿಗೆ ಬಂದು, ಮಾತಿಲ್ಲ, ಕತೆ ಇರೋದಿಲ್ಲ, ಮಾತನಾಡೋದಕ್ಕೆ ಇರೋದೂ ಇಲ್ಲ, ಮಾತನಾಡುವಷ್ಟು ಬಹುಶಃ ಅವರಲ್ಲಿ ವಿಷಯ ಇರೋದಿಲ್ಲ, ಅಥವಾ ಏನೋ ಒಂದು ಒಂದು ನಾಚಿಕೆ ಇರಬಹುದು, ಸಂಕೋಚ ಇರಬಹುದು, ಮಾತಾಡೋದಿಲ್ಲ. ಬರ್ತಾರೆ, ನಮಸ್ಕಾರ ಮಾಡ್ತಾರೆ. ನಾನು ಪ್ರತಿಯೊಬ್ಬರನ್ನು ಕೂಡ ನೋಡುವಂತಹ ಒಂದು ಕ್ರಮ ಇಟ್ಕೊಂಡಿದ್ದೇನೆ. ಅವ್ರು ಆ ಕಡೆ ಹೋದ್ಮೇಲಾದ್ರೂ ಕೂಡ ಅವ್ರು ನೋಡ್ತೀನಿ ನಾನು. ಕೆಲಸತ್ತಿ ಎಲ್ಲ ಒಟ್ಟಿಗೆ ಬಂದು ನಮಸ್ಕಾರ ಮಾಡ್ತಾರೆ, ಆಗ ಕಣ್ಣುಗಳನ್ನು ನಾನು ಬಹಳ ಬೇಗ ಆ ಕಡೆಯಿಂದ ಈ ಕಡೆ ತಿರುಗಿಸಬೇಕಾಗುತ್ತದೆ, ಎಲ್ಲರ ಮುಖವನ್ನು ಒಂದ್ಸರ್ತಿ ನೋಡಬೇಕಾಗುತ್ತೆ. ಆದರೂ ಕಣ್ಣು ಬಹಳ ಬೇಗ ಹೊರಳುತ್ತೆ, ಆದ್ರಿಂದ ಅದಕ್ಕೇನು ತೊಂದರೆ ಇಲ್ಲ. ಈ ರೀತಿಯಲ್ಲಿ ನಾನು ಪ್ರತಿಯೊಬ್ಬರನ್ನು ನೆನಪಿಟ್ಕೊಂಡಿರ್ತೇನೆ. ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಶ್ರೀರಾಮಕೃಷ್ಣ ಜಯಂತಿಗೋ ಅಥವಾ ಇನ್ಯಾವುದೋ ಒಂದು ಉತ್ಸವದ ದಿನವೋ ನಮಸ್ಕಾರಕ್ಕೆ ಎಲ್ಲರೂ ಬಂದಾಗ ನಿಮ್ಗೆ ಆಶ್ಚರ್ಯ ಆಗ್ಬಹುದು, ನಮಸ್ಕಾರ ಎಲ್ಲ ಮುಗಿದ ಮೇಲೆ ಕೆಲವು ಜನ ಅವತ್ತೆ ಕಾರಣಾಂತರಗಳಿಂದ ಬಂದಿರೋದಕ್ಕಾಗಿರೋದಿಲ್ಲ, ಅವರು ನನ್ನ ಮನಸ್ಸಿಗೆ ಬರ್ತಾರೆ. ಇವ್ರು ಇವತ್ತು ನಾನು ನೋಡ್ಲಿಲ್ವಲ್ಲ, ಇವತ್ತು ಇವ್ರನ್ನ ಇವತ್ತು ನಾನು ನೋಡ್ಲಿಲ್ವಲ್ಲ, ಮನಸ್ಸಿನದಲ್ಲಿ ತನ್ನಷ್ಟಕ್ಕೆ ಅವರು ಬಂದು ನಿಂತು ಬಿಡ್ತಾರೆ. ಅವರಿಗಾಗಿ ಅಲ್ಲೇ ಪ್ರಾರ್ಥನೆ ಮಾಡೋದಾಗುತ್ತೆ. ಇದೆಲ್ಲ ನಾನೇ ಮಾಡಿದೆ ಅಂತ ಹೇಳೋಕ್ಕೆ ನನ್ನ ಕೈಲಿ ಶಕ್ತಿ ಇಲ್ಲ. ನಾನು ನಿಮ್ಮಂತೆ ಒಬ್ಬ ಅತ್ಯಂತ ಸಾಮಾನ್ಯರಲ್ಲೂ ಸಾಮಾನ್ಯ ವ್ಯಕ್ತಿ. ಆದರೆ ಆ ಶ್ರೀರಾಮಕೃಷ್ಣರ ಸಂಪರ್ಕ ಸಂಬಂಧ ಅಂತ ಹೇಳ್ತಕ್ಕಂಥದ್ದು ಇದನ್ನೆಲ್ಲ ನನ್ನಿಂದ ಮಾಡಿಸ್ತಾ ಇದೆ. ಇಷ್ಟು ಮಾಡಿದರೂ ಕೂಡ ನನಗೆ ಪೂರ್ತಿಯಾಗಿ ಮಾಡಿದೆ, ಎಲ್ರಿಗೂ ತೃಪ್ತಿಯಾಗುವ ಹಾಗೆ ಮಾಡಿದೆ ಅಂತ ನನಗೆ ಅನಿಸೋದಿಲ್ಲ. ಇನ್ನೂ ಏನಾದರೂ ಮಾಡಬೇಕು, ಮತ್ತೂ ಏನಾದರೂ ಮಾಡಬೇಕು ಅಂತ ಅನಿಸ್ತದೆ. ಆಗ ಅಕ್ಷಯ ಶಕ್ತಿವಂತನಾದಂತಹ ಶ್ರೀರಾಮಕೃಷ್ಣರನ್ನೇ ಪ್ರಾರ್ಥನೆ ಮಾಡಿಕೊಳ್ತೇನೆ. ಯಾರ್ಯಾರು ಎಲ್ಲೆಲ್ಲಿದ್ರೆ ಅಲ್ಲಲ್ಲಿ ಅವರನ್ನು ರಕ್ಷಣೆ ಮಾಡಿ ಅವರವರಿಗೆ ಬೇಕಾದ ಅನುಕೂಲತೆಗಳನ್ನ ಅವರ ಮನೋರಥಗಳನ್ನು ಈಡೇರಿಸಿಕೊಡುವಂತ ಕೇಳ್ಕೊಳ್ತಾ ಇರ್ತೀನಿ. ಇವತ್ತು ತಾನೇ ಒಂದು ಪತ್ರ ಬಂದಿತ್ತು, ಸ್ವಾಮೀಜಿ ಕ್ರೈಸ್ತರಲ್ಲಿ ಪಾದ್ರಿಗಳು ಅವರ ಭಕ್ತಾದಿಗಳಿಗೆಲ್ಲ ಪ್ರಾರ್ಥನೆ ಮಾಡಿ ಅವ್ರಿಗೆ ಏನೇನು ಒಳ್ಳೇದಾಗಬೇಕು ಒಳ್ಳೇದಾಗಿಸುವಂತಹದ್ದು ಅಂತ ಒಂದು ಕ್ರಮ ಇದೆ. ಆದ್ರಿಂದ ನಾವೆಲ್ಲ ಪಾದ್ರಿಗಳ ಹತ್ರ ಹೋಗೋದಕ್ಕೆ ಸಾಧ್ಯ ಇಲ್ಲ, ನಾವು ಸ್ವಾಮಿಗಳ ಹತ್ರಕ್ಕೆ ಬರಬೇಕು ಅಂತ ಯಾರೋ ನನಗೆ ಹೇಳಿದಾಗ ನಾನು ಅವರಿಗೆ ಹೇಳಿದೆ, ನಾನು ಸ್ವಾಮಿಗಳ ಹತ್ರಕ್ಕೆ ಈ ಪಾದ್ರಿಗಳ ಹತ್ರಕ್ಕೆ ಎಲ್ಲ ಹೋಗತಕ್ಕಂಥವನಲ್ಲ, ನಾನು ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ದೇವರ ಹತ್ರವೇ ನೇರವಾಗಿ ಕೇಳ್ತೇನೆ ಅಂತ ಅಂದ್ಕೊಂಡಿದ್ದೆ. ಆಗ ಅವರು ಹೇಳಿದ್ರು, ಇಲ್ಲ ಸ್ವಾಮಿಗಳು ಪ್ರಾರ್ಥನೆ ಮಾಡಿದ್ರೆ ಭಗವಂತ ಬಹಳ ಬೇಗ ಕೇಳ್ತಾನೆ, ಯಾಕೆಂದ್ರೆ ಅವರೆಲ್ಲ ಪರಿಶುದ್ಧರು ಅಂತ ಹೇಳಿದ್ರು. ಆಗ ನಾನು ಅವರಿಗೆ ಹೇಳಿದೆ, ಏನು ಅವರು ಮಾತ್ರ ಏನು ಪರಿಶುದ್ಧರು, ನಾವು ಕೂಡ ಪವಿತ್ರರೇ. ಸ್ವಾಮಿ ವಿವೇಕಾನಂದರು ಹೇಳಿಲ್ವೇ ಅಮೃತಸ್ಯ ಪುತ್ರ ಅಂತ, ಆದ್ರಿಂದ ನಾವು ಕೂಡ ಅಮೃತ ಪುತ್ರರೇ ಅಂತ ಹೀಗೆಲ್ಲ ಅಂದುಕೊಂಡೆ ಸ್ವಾಮೀಜಿ. ಆದರೆ ಒಂದು ವಿಷಯ ಸತ್ಯ, ಕೇವಲ ನಮ್ಮ ಪ್ರಾರ್ಥನೆ ಒಂದೇ ಸಾಕಾಗುವುದಿಲ್ಲ, ನೀವು ಕೂಡ ಪ್ರಾರ್ಥನೆ ಮಾಡಬೇಕು, ಇನ್ನು ಯಾರ್ಯಾರು ಸಜ್ಜನರು ಇದ್ದಾರೋ ಅವರೆಲ್ಲ ಪ್ರಾರ್ಥನೆ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಸ್ವಾಮೀಜಿ ವಿಷಯ ಏನು ಅಂತ ಹೇಳ್ತೇನೆ ಕೇಳಿ. ಪ್ರತಿ ಶನಿವಾರ ಇಲ್ಲಿ ವಚನ ವೇದಕ್ಕೆ ಬರಲೇಬೇಕು ಅಂತ ನನಗೆ ಅನಿಸ್ತದೆ, ಆದರೆ ತುಂಬಾ ಕೆಲಸ ಕಾರ್ಯಗಳು ಬರೋಕ್ಕಾಗ್ತಾ ಇಲ್ಲ, ಈ ಕೆಲಸ ಕಾರ್ಯಗಳನ್ನ ಕಡಿಮೆ ಮಾಡಿಕೊಡಿ ಅಂತ ನಾನು ಶ್ರೀರಾಮಕೃಷ್ಣನನ್ನು ಬೇಕಾದಷ್ಟು ಕೇಳಿ ನೋಡಿದೆ, ಆದರೂ ಏನು ಹೆಚ್ಚಿಗೆ ಪ್ರಯೋಜನ ಆಗಲಿಲ್ಲ. ಆದ್ರಿಂದ ನೀವು ಪ್ರಯತ್ನ ಮಾಡಿ, ನೀವು ಪ್ರಾರ್ಥನೆ ಮಾಡಿ, ವಚನ ವೇದಕ್ಕೆ ಬರುವಂತೆ ನಾನು ಪ್ರಾರ್ಥನೆ ಮಾಡಬೇಕಂತೆ, ಕೆಲಸ ಕಡಿಮೆ ಮಾಡಿಕೊಡುವಂತೆ ನಾನು ಪ್ರಾರ್ಥನೆ ಮಾಡಿಕೊಡ್ಬೇಕಂತೆ. ಖಂಡಿತವಾಗಿ ಮಾಡ್ತೇನೆ ನಾನು, ನೀವು ಎಷ್ಟು ಕೇಳ್ತಿರೋ ಅದಕ್ಕಿಂತ ಹೆಚ್ಚು ನಾನು ಮಾಡ್ತೇನೆ. ಹಾಗೇನೇನೆ ಶ್ರೀರಾಮಕೃಷ್ಣರು, ನಾನು ಅದನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾರ್ಯಾರು ಎಲ್ಲೆಲ್ಲಿರಲಿ ಅವರವರ ಮನೋರಥಗಳು ಈಡೇರಲಿ, ಮತ್ತು ನಿನ್ನ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಗೋಚರವಾಗಲಿ ಈ ಮೂಲಕ ಅಂತ. ಇದೆಲ್ಲ ಬಹಳ ಮುಖ್ಯವಾದಂತಹದ್ದು. ಭಗವಂತನಿಗೂ ನಮಗೂ ಅತ್ಯಂತವಾದ ನಿಕಟ ಸಂಪರ್ಕ ಅಂತ ಹೇಳ್ತಕ್ಕಂಥದ್ದು ಏರ್ಪಡಬೇಕಾದ್ರೆ ನಮ್ಮ ಸಣ್ಣ ಪುಟ್ಟ ಬೈಕಿಗಳೆಲ್ಲ ಈಡೇರದೆ ಹೋದ್ರೆ ಭಗವಂತನ ನಾವು ನಂಬೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಆದ್ರೆ ಸತ್ಯಾಂಶ ಏನಪ್ಪಾ ಅಂತಂದ್ರೆ, ಭಗವಂತ ಇಲ್ಲಿ ಅವರು ಹೇಳಿದ ಹಾಗೆ ಬರೋದು ತಡವಾದ ಕಾಗದ ಬರೀಬೇಕು ಅಂತ ಒಂದು ಪ್ರೀತಿಯನ್ನು ಯಾವ ತರ ತೋರಿಸಿದ್ರೋ ಆ ಒಂದು ಅತ್ಯಂತ ನಿಕಟವಾದ ಪ್ರೀತಿಯನ್ನ ಭಗವಂತ ನಮ್ಮ ಮೇಲೆ ಇಟ್ಟಿದ್ದಾನೆ. ನಮ್ಮ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಈ ಲೌಕಿಕ ವಸ್ತುಗಳಲ್ಲಿ ಹರಿಹಂಚಿ ಹೋಗಿರುವುದರಿಂದ, ನಮ್ಮ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಪರಮಾತ್ಮನ ಕಡೆಗೆ ಹೋಗದೇ ಇರುವುದರಿಂದ ಆ ಪರಮಾತ್ಮನ ಪ್ರೀತಿಯ ಕಾವು ನಮಗೆ ಸಿಗದಂತೆ ಆಗಿಬಿಟ್ಟಿದೆ. ಕೇವಲ ನಮ್ಮ ಅಹಂಕಾರ, ನಮ್ಮ ಸ್ವಾರ್ಥದಿಂದಾಗಿ ಪರಮಾತ್ಮನ ಪ್ರೀತಿಯ ಕಾವು ನಮಗೆ ತಗಲದಂತೆ ಆಗಿದೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು, ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ರಾಮಕೃಷ್ಣನಾಗಿ ಇಲ್ಲಿ ಬಂದಿದ್ದಾನೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ಸಾಕ್ಷಾತ್ ಪರಮಾತ್ಮನೇ ಬಂದಿದ್ದಾನೆ ಅಂತ ಹೇಳಿ, ಮತ್ತು ಅವರು ಈ ವ್ಯವಹಾರವನ್ನು ತೋರಿಸ್ತಾ ಇದ್ದಾರೆ. ಯಾವ ವ್ಯವಹಾರ? ಪತ್ರ ಬರೀ. ನಾಲ್ಕು ದಿನ ಬರೋದು ತಡವಾಯಿತು ಅಂತ ಹೇಳಿದ್ರೆ ಪತ್ರ ಬರೀಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ವಾರ ವಾರಕ್ಕೆ ಪತ್ರ ಬರೀಬೇಕು ಅಂತೇಳಿ ದೂರದ ಊರಿಗೆ ಹೋಗ್ತಕ್ಕಂತಹ ಆ ಮಗನಿಗೆ ತಾಯಿ ಹೇಳೋದಿಲ್ವೇ, ವಾರ ವಾರಕ್ಕೆ ಸೋಮವಾರ ಬಂತು ಅಂದ್ರೆ ಒಂದು ಪತ್ರ ನನ್ನ ಹತ್ರ ಬಂದಿರಬೇಕು, ಆ ರೀತಿಯಲ್ಲಿ ನೀನು ಪತ್ರ ಬರೆದಿರಬೇಕು ಅಂತ ಹೇಳೋದಿಲ್ವೇ? ಆ ಬಗೆಯ ಮಾತ್ರ ವಾತ್ಸಲ್ಯವನ್ನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೆತ್ತ ಮಗ ಅಲ್ಲ ಆತ. ಅಂಥ ವ್ಯಕ್ತಿಯಲ್ಲೂ ಕೂಡ ಈ ಒಂದು ಪ್ರೇಮವನ್ನು ತೋರಿಸಬೇಕಾದ್ರೆ ಆ ಪ್ರೀತಿಯ ರೀತಿ ಎಂಥದ್ದಿರಬಹುದು? ಹಾಗಿರುವಾಗ ನಾವು ನಮ್ಮ ಸಂಸಾರ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಪರಸ್ಪರರನ್ನು ಪ್ರೀತಿಸಿಕೊಳ್ಳುವುದರಲ್ಲಿ ಸಮರ್ಥರಾಗಿದ್ದೇವೆ? ನಮ್ಮ ಪ್ರೀತಿಯಲ್ಲಿ ನಿಜವಾಗಿ ಏನಾದರೂ ಕಾವು ಇದೆಯೇ? ಸಂಸಾರ ಸಂಸಾರ ಅಂತ ಹೇಳ್ತಕ್ಕಂಥದ್ದು ಸುಮ್ಮನೆ ನಡೆಸೋದಕ್ಕೋಸ್ಕರ ಬಂದದ್ದಲ್ಲ. ಅದು ಋಷಿಮುನಿಗಳು ಇಟ್ಟಂತ ವ್ಯವಸ್ಥೆ ಯಾತಕ್ಕೆ ಅಂತ ಹೇಳಿದ್ರೆ, ನೀವು ಅಕ್ಕಪಕ್ಕದ ಮನೆಯವರನ್ನ ಪ್ರೀತಿಸೋದಕ್ಕೆ ಸಮರ್ಥರಾಗದೇ ಇದ್ರೂ ಚಿಂತೆ ಇಲ್ಲ, ಮೊದಲು ನಿಮ್ಮ ಮನೆಯವರನ್ನ ಪ್ರೀತಿಸಿ. ಕಣ್ಣಿಗೆ ಕಾಣದೇ ಇರತಕ್ಕಂತಹ ದೇವರನ್ನ ಪ್ರೀತಿಸೋದಕ್ಕೆ ಸಾಧ್ಯ ಆಗದೇ ಇದ್ರೂ ಪರವಾಗಿಲ್ಲ, ಮೊದಲು ಮನೆಯಲ್ಲಿ ಇರತಕ್ಕಂಥವ್ರನ್ನ, ನಿಮ್ಮನ್ನ ಹಡೆದವರನ್ನ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಈ ಮೂಲಕ ಈ ಒಂದು ಪ್ರೀತಿ ಅಂತ ಹೇಳ್ತಕ್ಕಂಥ ಸ್ವಾರ್ಥಮಯವಾದಂತಹ ಪ್ರೀತಿ ಆದರೂ ಪರವಾಗಿಲ್ಲ, ಅದನ್ನು ಬೆಳೆಸಿಕೊಳ್ಳಿ. ಆ ಪ್ರೀತಿಯನ್ನು ಭಗವಂತನ ಕಡೆಗೆ ಹರಿಸಿದಾಗ ಅದು ಯಾವ ಪರಿಣಾಮವನ್ನು ಬೀರಬೇಕು ಅದು ಬೀರುತ್ತದೆ. ಈ ರೀತಿಯಲ್ಲಿ ಈ ಪ್ರೀತಿಯ ರೀತಿಯನ್ನ ಅಭ್ಯಾಸ ಮಾಡಿಸುವುದಕ್ಕೋಸ್ಕರವೇ ಸಂಸಾರವೇ ವಿನಃ ಕೇವಲ ನಿಮ್ಮ ಭೋಗವನ್ನು ಅನುಭವಿಸುವುದಕ್ಕಾಗಿ ಮಾತ್ರ ಅಲ್ಲ. ಭೋಗವನ್ನು ಅನುಭವಿಸತಕ್ಕಂಥದ್ದಕ್ಕೂ ಕೂಡ ಈ ಸಂಸಾರ ಇದೆ ನಿಜ, ಆದರೆ ಆ ಪ್ರೀತಿಯ ಪಾಠವನ್ನ ಅಭ್ಯಾಸ ಮಾಡೋದಕ್ಕೋಸ್ಕರ ಈ ಸಂಸಾರ ಜೀವನ. ಇಲ್ಲಿ ವಿಶ್ವ ಕುಟುಂಬಿ ವಿಶ್ವ ಮಾನವನಾದಂತಹ ಶ್ರೀರಾಮಕೃಷ್ಣರು ಆ ಬಗೆಯ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ವಿಸ್ತಾರವಾದಂತಹ ವಿಶಾಲವಾದಂತಹ ಪ್ರೀತಿ ಇದು. ಇಷ್ಟು ವಿಷಯಗಳನ್ನು ತಿಳಿದುಕೊಂಡು ಮುಂದಕ್ಕೆ ಹೋಗೋಣ. ಮಾಸ್ಟರ್ ಮಹಾಶಯ ಬರೀತಾನೆ. ಅಲ್ಲಿ ಪಂಡಿತ ಸಮಾಧ್ಯಾಯಿ ಇದ್ದ. ಆತ ಒಬ್ಬ ಪಂಡಿತ, ವೇದಾದಿಶಾಸ್ತ್ರಗಳನ್ನ ಚೆನ್ನಾಗಿ ಓದ್ಕೊಂಡಿದ್ದಾನೆ ಎಂಬುದಾಗಿ ಬ್ರಾಹ್ಮ ಭಕ್ತರು ಆತನನ್ನ ಪರಮಹಂಸರಿಗೆ ಪರಿಚಯ ಮಾಡಿಕೊಟ್ರು. ಪರಮಹಂಸರು ಹೇಳ್ತಾ ಇದ್ದಾರೆ, ಹೌದು, ಈತನ ಕಣ್ಣುಗಳಿಂದಲೇ ಈತನ ಆಂತರ್ಯ ತೋರಿ ಬರ್ತಿದೆ. ಗಾಜಿನ ಮೂಲಕ ಮನೆಯೊಳಗಿರುವುದೆಲ್ಲ ತೋರಿ ಬರುವ ಹಾಗೆ ಅಂತ ಒಂದು ಮಾತು ಹೇಳ್ತಾರೆ. ಪಂಡಿತನನ್ನು ಪರಿಚಯ ಮಾಡಿಸಿಕೊಡ್ತಾ ಇದ್ದಾರೆ. ಇವನು ವೇದಶಾಸ್ತ್ರ ಪುರಾಣಗಳಲ್ಲಿ ಪಾರಂಗತ ಅಂತ. ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ, ಹೌದು, ಅವನ ಕಣ್ಣುಗಳಿಂದ ನೋಡಿಯೇ ನಾನೇ ಅರ್ಥಕೊಂಡು ಬಿಟ್ಟೆ ಅವನ ಅಂತರ್ಯ ಏನು ಅಂತ ಅನ್ನೋದನ್ನ. ಈ ಕಣ್ಣು ಅಂತ ಹೇಳ್ತಕ್ಕಂಥದ್ದು ಗಾಜಿನ ಬಾಗಿಲ ರೀತಿ. ಗಾಜಿನ ಬಾಗಿಲಿನ ಮೂಲಕ ಒಳಗಡೆ ಇರತಕ್ಕಂತಹದ್ದನ್ನೆಲ್ಲ ಹಾಗೆ ಕಾಣಬಹುದೋ ಅದನ್ನು ನಾನು ಕಂಡೆ ಅಂತ ಹೇಳ್ತಾ ಇದ್ದಾರೆ. ನಾವೇನಾದ್ರೂ ಈ ತರ ಕಂಡದ್ದುಂಟೆ? ಕಣ್ಣುಗಳನ್ನ ಗಾಜಿನ ಬಾಗಿಲು ಅಂತ ಕರೆದ್ರು. ಹೃದಯ ಅಂತ ಹೇಳ್ತಕ್ಕಂಥದ್ದು ಒಳಗಿನ ಕೋಣೆ ಅಂತ ಆಯ್ತು. ಆ ಹೃದಯದ ಒಳಗಡೆ ಇರತಕ್ಕಂತಹ ಭಾವನೆಗಳನ್ನೆಲ್ಲ ನಾವು ಕೂಡ ಕಂಡುಕೊಳ್ಬಹುದಲ್ಲ. ಪ್ರತಿಯೊಬ್ಬರ ಕಣ್ಣು ಅಂತ ಹೇಳ್ತಕ್ಕಂಥದ್ದು ಗಾಜಿನ ಬಾಗಿಲು. ಉಪನಿಷತ್ತು ಕೂಡ ಹೇಳಿದೆ, ಪರಮಾತ್ಮ ಒಳಗಡೆ ಇರತಕ್ಕಂತಹ ಪರಮಾತ್ಮನೇ ಈ ಕಣ್ಣುಗಳು ಅನ್ನುವ ಕಿಟಕಿಯಿಂದ ಹೊರಗಡೆ ಇರತಕ್ಕಂಥದನ್ನೆಲ್ಲ ನೋಡ್ತಾ ಇದ್ದಾನೆ ಅಂತ. ಆದ್ರಿಂದ ಕಣ್ಣು ಅಂತ ಹೇಳ್ತಕ್ಕಂಥದ್ದು ಗಾಜಿನ ಕಿಟಕಿ ಅಂತ ಹೇಳ್ತಕ್ಕಂತಹ ಮಾತನ್ನ ಒಪ್ಪಿಕೊಳ್ಳುವ ವಿಷಯದಲ್ಲಿ ನಮಗೇನು ಕಷ್ಟ ಇಲ್ಲ. ಆದ್ರೆ ಒಳಗಡೆ ಇರತಕ್ಕಂಥದ್ದು ನಮಗೇನಾದ್ರೂ ಕಾಣಕ್ ಸಿಗ್ತದೇನು ಅಂತ. ನಮಗೆ ಸಿಗ್ತಕ್ಕಂಥದ್ದು ಹೊರಗಡೆಯ ಚಂದ ಅಥವಾ ಕುರೂಪ. ಕುರೂಪಿ ಆಗಿದ್ರೆ ಕುರೂಪಿ, ಸುರೂಪಿ ಆಗಿದ್ರೆ ಸುರೂಪಿ, ಅದು ಮಾತ್ರ ನಮಗೆ ಅರ್ಥ ಆಗತಕ್ಕಂಥದ್ದು. ಒಳಗಡೆಯ ಭಾವನೆಗಳೆಲ್ಲ ಏನೇನು ಅಂತ ಅನ್ನೋದು ನಮಗೆ ಅರ್ಥ ಆಗುವುದಿಲ್ಲ. ಇಲ್ಲಿ ಶ್ರೀರಾಮಕೃಷ್ಣರು ಒಳಗಡೆ ಪ್ರವೇಶ ಮಾಡಿ ಅರಿತುಕೊಳ್ಳಬಲ್ಲವರಾಗಿದ್ರು. ಈ ಪಂಡಿತನನ್ನ ಕುರಿತಾಗಿ ಆ ಮಾತನ್ನು ಅವರು ಹೇಳಬೇಕಾದ್ರೆ ಆಂತರ್ಯದಲ್ಲಿ ಆ ಬಗೆಯ ಒಂದು ಶಕ್ತಿ, ಯಾವ ಬಗೆಯ ಶಕ್ತಿ ಇದೆ ಅಂತ ಅನ್ನೋದನ್ನ ಕಂಡೆ ಅಂತ ಅನ್ನೋದನ್ನ ಹೇಳಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ಹಿನ್ನೆಲೆಗಳೆಲ್ಲ ಇವೆ. ಸುಮ್ಮನಿರಬಹುದಾಗಿತ್ತು, ಹೌದಾ, ಬಹಳ ಸಂತೋಷ, ದಕ್ಷಿಣೇಶ್ವರಕ್ಕೂ ಬನ್ನಿ ನಾವಲ್ಲೇ ಇರೋದು ಇತ್ಯಾದಿ ಮಾತುಗಳನ್ನು ಹೇಳಬಹುದಾಗಿತ್ತು ಅವರು. ಆಲೋಚನೆ ಮಾಡಿ ನೋಡಿ, ಆದ್ರೆ ಒಳಗಡೆ ಇದ್ದದನ್ನು ಕಂಡೆ ಅಂತ ಹೇಳಿದ್ರು ಅವರು. ಶ್ರೀರಾಮಕೃಷ್ಣರು ಯಾವಾಗಲೂ ಒಳಗಡೆ ಇದ್ದದನ್ನು ಕಾಣೋದು. ನಾವು ಅದಾಗಲೇ ನೋಡಿದ್ದೇವೆ, ಪರಮಾತ್ಮ ಹೊರಗಡೆ ಇರತಕ್ಕಂಥ ನಮ್ಮ ಕಾರ್ಯಕಲಾಪಗಳನ್ನು ನೋಡೋದಿಲ್ಲ, ನಮ್ಮ ಆಡ್ತಕ್ಕಂಥ ಮಾತುಗಳನ್ನು ನೋಡೋದಿಲ್ಲ, ನಾವೇನು ಕೊಟ್ಟುವೋ ಬಿಟ್ಟುವೋ ನೋಡೋದಿಲ್ಲ. ಯಾವ ಭಾವನೆಯಿಂದ ಕೊಟ್ಟುವೋ, ಯಾವ ಭಾವನೆಯಿಂದ ಮಾಡಿದ್ವು, ಯಾವ ಭಾವನೆಯಿಂದ ಮಾತನಾಡಿದ್ವು ಅಂತನ್ನುವ ಈ ಭಾವನೆಯನ್ನು ನೋಡ್ತಾನೆ, ಒಳಗಡೆ ಹೊಕ್ಕು ನೋಡ್ತಾನೆ ಅಂತನ್ನುವ ಮಾತನ್ನು ನಾವು ಅದಾಗಲೇ ನೋಡಿದ್ದೇವೆ. ಹಾಗೇನೇನೆ ಶ್ರೀರಾಮಕೃಷ್ಣ ಇಲ್ಲಿ ಒಳಹೊಕ್ಕು ನೋಡಿದವು ಅಂತ ಹೇಳಿದ್ರು. ಈ ಪಂಡಿತ ಸಂಬಂಧವಾಗಿ ಶ್ರೀರಾಮಕೃಷ್ಣ ಹೇಳಿದಂತಹ ಮಾತು ಇನ್ನೊಂದೆರಡನ್ನು ನಾವು ನೆನಪು ಮಾಡಿಕೊಂಡ್ರೆ ಗೊತ್ತಾಗ್ತದೆ, ಪಂಡಿತರು ಒಳಗೆ ಹೋಗುವುದಕ್ಕೆ ಯಾತಕ್ಕೆ ಇವರು ಪ್ರಯತ್ನ ಪಟ್ಟರು ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹೆಚ್ಚಿನ ಪಂಡಿತರು ಅಂತ ಹೇಳ್ತಕ್ಕಂಥವರು ರಣಹದ್ದಿನಂತೆ. ರಣಹದ್ದು ಅಂತಂದ್ರೆ ಸತ್ತ ಹೆಣವನ್ನ ಕುಕ್ಕಿ ತಿನ್ನುವಂತಹ ದೊಡ್ಡ ದೊಡ್ಡ ಪಕ್ಷಿಗಳು. ಅವುಗಳು ಆಕಾಶದೆತ್ತರಕ್ಕೆ ಹಾರಾಡ್ತಾ ಇರುತ್ತವೆ. ಅಷ್ಟೆತ್ತರಕ್ಕೆ ಹಾರದನ್ನು ನೋಡಿ ಆಹಾ, ಆ ಪಕ್ಷಿಗಳೆಲ್ಲ ಎಷ್ಟು ಎತ್ತರದಲ್ಲಿ ಆನಂದವಾಗಿ ಪರಿಶುದ್ಧವಾದ ಗಾಳಿಯಲ್ಲಿ ಸಂಚಾರ ಮಾಡ್ತಾ ಇವೆ ಅಂತ ನಾವು ಆಲೋಚನೆ ಮಾಡಬಹುದು. ಆದರೆ ಅದರ ಕಣ್ಣುಗಳು ಮಾತ್ರ ಎಲ್ಲಿ ಅಂತೆ? ಆ ಕಣ್ಣುಗಳು ಅವುಗಳ ಲಕ್ಷ್ಯ ಮಾತ್ರ ಎತ್ತ ಕಡೆಯಂತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಸತ್ತ ಹೆಣದ ಕಡೆಗೆ. ಹಾಗೇನೇ ಈ ಪಂಡಿತರು ಅಂತ ಹೇಳ್ತಕ್ಕಂಥವ್ರು ನಾಲ್ಕು ವೇದ, ಆರು ಶಾಸ್ತ್ರ, 18 ಪುರಾಣ, 2 ಇತಿಹಾಸವನ್ನೇ ಎಲ್ಲ ತಲೆ ಒಲಗು ತುಂಬಿಕೊಂಡು ಮಹಾಪಂಡಿತರು ಅಂತ ಅನಿಸಿಕೊಂಡ್ರು ಕೂಡ, ಅಂತಹ ಶ್ರೇಷ್ಠವಾದ ವಿಚಾರಗಳೆಲ್ಲ ಅವರ ತಲೆಯಲ್ಲಿದ್ರು ಕೂಡ, ಅವರ ದೃಷ್ಟಿಕೋನ ಮಾತ್ರ ಕಾಮಕಾಂಚನದ ಅಂತ ಹೇಳ್ತಕ್ಕಂಥ ಹೆಣದ ಕಡೆಗೆ ಅಂತನೋ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಕಾಮಕಾಂಚನ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ನಿಂದನೀಯವಾದದ್ದು, ಕ್ಷುಲ್ಲಕವಾದದ್ದು ಅಂತಂದ್ರೆ ಯಾತಕ್ಕೋಸ್ಕರ ಅಂದ್ರೆ ಅತ್ಯಂತ ಕ್ಷಣಿಕವಾದ ಸುಖ ಕೊಡ್ತಕ್ಕಂಥದ್ದು ಅನ್ನುವ ಕಾರಣದಿಂದ ಮಾತ್ರವೇ, ಮತ್ತಿನ್ನೇನು ದೃಷ್ಟಿಯಿಂದ ಅಲ್ಲ. ಈಗುಂಟು ಈಗಿಲ್ಲ ಅಂತ ಹೇಳ್ತಕ್ಕಂಥ ಸುಖ ಅಲ್ವೇ ಅದು, ಅದಕ್ಕೋಸ್ಕರವೇ ಅದನ್ನು ಕ್ಷುದ್ರ ಕ್ಷುಲ್ಲಕ ಅಂತ ಕರೆಯೋದು, ಇನ್ನೇನಿಲ್ಲ. ಆದರೆ ಆ ಒಂದು ಕ್ಷುಲ್ಲಕವಾದ ವಿಚಾರದಲ್ಲಿ ಈ ಪಂಡಿತರು ತಮ್ಮ ಗಮನವನ್ನು ಇಟ್ಟಿರ್ತಾರೆ. ಅಷ್ಟ ಅದ್ಭುತವಾದಂತಹ ಶಾಸ್ತ್ರಗಳನ್ನ ತಿಳಿದಿದ್ದು, ಮನಸ್ಸನ್ನು ಅಷ್ಟೆತ್ತರಕ್ಕೆ ಏರಿಸಿದ್ರು ಕೂಡ ಅವರ ದೃಷ್ಟಿ ಮಾತ್ರ ಇತ್ತಲಾಗಿ ಅಂತ. ಆಮೇಲೆ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ ಅವರು, ಯಾವ ಪಂಡಿತ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತನಾಗಿರುವುದಿಲ್ಲವೋ ಮತ್ತು ಭಗವತ್ ಪ್ರೇಮವನ್ನು ಕಿಂಚಿತ್ತಾದರೂ ಅನುಭವಿಸಿರುವುದಿಲ್ಲವೋ ಆತ ನನ್ನ ದೃಷ್ಟಿಗೆ ಒಣಗಿದ ಮರದಂತೆ ಕಾಣಿಸಿಕೊಳ್ತಾನೆ ಅಂತ. ಒಣಗಿದ ಮರ ಭಾವನೆ ಮಾಡಿ ನೋಡಿ, ನೆರಳಿಲ್ಲ, ಹಣ್ಣಿಲ್ಲ, ಕಣ್ಣಿಗೆ ಹಸಿರು ಇಲ್ಲ, ಇಂಥ ಮರ ನೋಡಿದ ತಕ್ಷಣ ಮನಸ್ಸೆಲ್ಲ ಒಣಗೋಗ್ಬಿಡುತ್ತೆ, ನಮ್ಮ ಭಾವನೆ ಎಲ್ಲಗಳೆಲ್ಲ ಬತ್ತಿ ಹೋಗ್ಬಿಡುತ್ತವೆ. ಹಾಗೆ ಎಷ್ಟೋ ಜನ ಪಂಡಿತರನ್ನೆಲ್ಲ ನೋಡಿದ್ರೆ ಆ ಒಣಗಿದ ಮರದಂತೆಯೇ ಇರ್ತಾರೆ, ಆ ಮುಖ ಕೂಡ ಎಷ್ಟೋ ಒಣಕೊಂಡೇ ಇರ್ತದೆ. ಅವ್ರು ನೋಡಿದ್ರೆ ಯಾವುದೇ ಬಗೆಯ ಸ್ಫೂರ್ತಿ ಅಂತ ಹೇಳ್ತಕ್ಕಂಥದ್ದು ನಮಗೆ ಬರೋದಿಲ್ಲ, ಇರೋದು ಹೊರಟೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಈ ಮಾತುಗಳನ್ನೆಲ್ಲ ಹೇಳಿದ್ರಿಂದ ಇಲ್ಲಿ ಈ ಪಂಡಿತರ ಅಂತರ್ಯದಲ್ಲಿ ಏನೋ ಒಂದು ಸ್ವಲ್ಪ ಇರತಕ್ಕಂತಹದ್ದನ್ನು ನಾನು ಗಮನಿಸಿದ್ದೆ ಅಂತನೋ ಒಂದು ಮಾತನ್ನು ಹೇಳಿಬಿಡ್ತಾರೆ. ಬಳಿಕ ಇದಿಷ್ಟಕ್ಕೆ ಮುಗಿಯಿತು. ಈಗ ಅಲ್ಲಿ ಸತ್ಸಂಗದ ಕಾರ್ಯಕ್ರಮ, ಒಬ್ಬೊಬ್ಬರು ಒಂದೊಂದು ಹಾಡಬಹುದಾಗಿತ್ತು, ಆಮೇಲೆ ಪರಮಹಂಸರು ಕೂಡ ಹಾಡಬಹುದಾಗಿತ್ತು. ಅಂತಹದ್ದೊಂದು ಕಾರ್ಯಕ್ರಮ ಇಲ್ಲಿ ತ್ರೈಲೋಕ್ಯನಾಥ ಸನ್ಯಾಲ ಅಂತ ಹೇಳ್ತಕ್ಕಂತಹ ಬ್ರಾಹ್ಮಿ ಭಕ್ತ, ಅವನು ಒಂದು ಹಾಡನ್ನು ಹೇಳ್ತಾ ಇದ್ದಾನೆ. ಅದನ್ನು ಕೇಳ್ತಾ ಕೇಳ್ತಾ ಪರಮಹಂಸರು ಇದ್ದಕ್ಕಿದ್ದ ಹಾಗೆ ಎದ್ದು ನಿಂತು ಭಗವತಿಯ ನಾಮವನ್ನು ಜಪಿಸ್ತಾ ಜಪಿಸ್ತಾ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಎದ್ದು ನಿಂತು ಸಮಾಧಿಸ್ಥರಾಗತಕ್ಕಂಥದ್ದು ಅವರದೊಂದು ರೂಢಿ. ಅದು ಅವ್ರು ಮಾಡಿಕೊಂಡದ್ದಲ್ಲ, ಆ ಒಳಗಡೆ ಇರತಕ್ಕಂತಹ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಅವ್ರನ್ನ ನಿಲ್ಲಿಸಿಬಿಡ್ತದೆ. ಜಾಗೃತ ಶಕ್ತಿ ಅದು, ಅದು ಅದರಿಂದ ಮಲ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಅದಕ್ಕೆ ಕೂತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅದು ನಿಂತ್ಕೊಂಡು ಬಿಡ್ತದೆ. ಹೀಗೆ ಪರಮಹಂಸರು ಅಲ್ಲಿ ಸಮಾಧಿಸ್ಥರಾಗಿದ್ದಾರೆ. ಅಷ್ಟೇ ಅಲ್ಲ, ಸ್ವಲ್ಪ ಹೊತ್ತಿನ ಮೇಲೆ ಮಾಸ್ಟರ್ ಮಾಷಿಯೇ ಬರೀತಾನೆ, ಸ್ವಲ್ಪ ಹೊತ್ತಿನ ಮೇಲೆ ಈಗ ಕಿಂಚಿತ್ ಪ್ರಕೃತಿಸ್ಥರಾಗಿ ತಾವೇ ನರ್ತಿಸ್ತಾ ಹಾಡ್ತಾ ಇದ್ದಾರೆ. ಜೈತಾಳಿ ಎಂದು ನಾ ಕುಡಿಯುವಿ ದಿವ್ಯ ಮಧು ಸಾಮಾನ್ಯ ಸುರೆಯಲ್ಲವೆಂದರಿಯದೆ ನನ್ನ ಇರವನು ಕಂಡು ಭಾವಿಸಿ ಹರೀ ಜನರು ನಾನೊಬ್ಬ ಉನ್ಮತ್ತ ಕುಡುಕನೆಂದೆ ಆ ಒಂದು ಸಮಾಧಿ ಅವಸ್ಥೆ ಬಂದಾಗ ಅವರು ಭಾವಾವೇಶ ಭರಿತರಾಗಿ ಸ್ವಲ್ಪ ಓಲಾಡ್ತಾ ಇರ್ತಾರೆ. ಅವರ ಶರೀರ ಅವರ ಸ್ವಾಧೀನದಲ್ಲಿ ಇರೋದಿಲ್ಲ, ಕುಡುಕರ ಶರೀರವೂ ಕೂಡ ಅವರ ಸ್ವಾಧೀನದಲ್ಲಿ ಇರೋದಿಲ್ಲ. ಇಲ್ಲಿ ಶ್ರೀರಾಮಕೃಷ್ಣರು ಆ ಅರ್ಧ ಪ್ರಕೃತಿಸ್ಥರಾಗಿ ಈ ಹಾಡನ್ನು ಹೇಳ್ತಾ ಇದ್ದಾರೆ. ಜೈ ಕಾಳಿ ಎಂದು ನಾ ಕುಡಿಯುವಿ ದಿವ್ಯ ಮಧು ಸಾಮಾನ್ಯ ಸೂರ್ಯ ಅಲ್ಲ ಅಂತ ಈ ಜನ ಅರಿಯದೆ ನನ್ನನ್ನ ನನ್ನ ಇರುವನ್ನ ಕಂಡು ಈ ಜನ ಭಾವಿಸಿದ್ದಾರೆ ನಾನೊಬ್ಬ ಉನ್ಮತ್ತ ಕುಡುಕ ಅಂತಲೇ. ಆದರೆ ನಾನು ತಾಯಿಯ ಶ್ರೀನಾಮ ಅಂತ ಹೇಳ್ತಕ್ಕಂತಹ ದಿವ್ಯ ಮಧುವನ್ನು ಕುಡಿದು ಮತ್ತನಾಗಿದ್ದೇನೆ ಅಂತನ್ನುವ ಮಾತನ್ನ ಸೂಚಿಸುವಂತ ಈ ಹಾಡನ್ನ ಹೇಳ್ತಾರೆ ಪರಮಹಂಸರು. ಈಗ ಪ್ರಕೃತಿಸ್ಥರಾಗಿ ಕೇಶವಚಂದ್ರ ಸೇನನ್ನ ಸ್ನೇಹಪೂರ್ಣ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೆ ಬದಲಾವಣೆ, ಭಾವ ಬದಲಾವಣೆ, ತಮ್ಮ ಆತ್ಮೀಯನೋ ಏನೋ ಅಂತನ್ನುವ ರೀತಿಯಲ್ಲಿ ಕೇಶವಚಂದ್ರ ಸೇನನ ಮುಖವನ್ನೇ ನೋಡ್ತಾ ಇದ್ದಾರೆ. ಕೇಶವಸೇನ ಬೇರೆಯವರಿಗೆ ಸೇರಿದವನಾಗಿ ಅಂದ್ರೆ ಪ್ರಾಪಂಚಿಕನಾಗಿ ಎಲ್ಲಿ ಆಗಿಬಿಡ್ತಾನೋ ಅಂತನ್ನೋದಾಗಿ ಶ್ರೀರಾಮಕೃಷ್ಣರು ಭಯಪಡುವಂತೆ ಕಂಡಿತು. ಆತನ ಕಡೆ ನೋಡ್ತಾ ಮತ್ತೆ ಹಾಡ್ತಾ ಇದ್ದಾರೆ. ನುಡಿಯಲಮ್ಮೆವು ನಾವು ರಾಧಾ ನುಡಿಯದಿರಲು ಆರೆವು, ನುಡಿಯಲಮ್ಮೆವು ನಾವು ರಾಧಾ ನುಡಿಯದಿರಲು ಆರೆವು, ನಾವು ನಿನ್ನನ್ನು ಕಳೆದುಕೊಳ್ಳುವೆವು ಎಂಬ ಭಯದೊಳಗಿರುವೆವು. ಹಿಂದೆ ಎನಿತೋ ಸಾರಿ ಕಂಟಕ ದಾಚೆ ದಾಟಿದ ಗುಟ್ಟನು, ಹಿಂದೆ ಎನಿತೋ ಸಾರಿ ಕಂಟಕ ದಾಚೆ ದಾಟಿದ ಗುಟ್ಟನು, ಇಂದು ನಾವು ಬಲ್ಲೆವಾದರೂ ಇಂದಿನೆಲ್ಲ ಆಗು ಹೋಗನು ನಿನ್ನ ಮೇಲೆ ಬಿಟ್ಟೆವು, ಇಂದು ನಾವು ಬಲ್ಲೆವಾದರೂ ಇಂದಿನೆಲ್ಲ ಆಗು ಹೋಗನು ನಿನ್ನ ಮೇಲೆ ಬಿಟ್ಟೆವು. ನುಡಿಯಲಮ್ಮೆವು ನಾವು ರಾಧಾ ನುಡಿಯದಿರಲು ಆರೆವು. ನುಡಿಯಲಮ್ಮೆವು, ನುಡಿಯಲು ಅಮ್ಮೆವು, ಅಮ್ಮೆವು ಅಂದ್ರೆ ಆರೆವು ಅಂತ ಅರ್ಥ. ಇದು ಇತರ ಗೊಲ್ಲತಿಯರು ರಾಧೆಯ ಮುಂದೆ ಹೇಳುವಂತಹ ಹಾಡು. ಆ ಹಾಡನ್ನ ಉದ್ಧರಿಸಿ ಶ್ರೀರಾಮಕೃಷ್ಣ ಹಾಡ್ತಾ ಇದ್ದಾರೆ ತಮ್ಮ ಭಾವವನ್ನು ಪ್ರಕಟಪಡಿಸುವುದಕ್ಕೋಸ್ಕರ. ನುಡಿಯ ಲಮ್ಮೆವೋ ನಾವೋ ರಾಧಾ, ಓ ರಾಧಾ ನಾವು ನುಡಿಯಲಾರೆವು, ಹಾಗೆ ಅಂತ ನುಡಿಯದಿರಲೂ ಆರೆವು. ನಾವು ನಿನ್ನನ್ನು ಕಳೆದುಕೊಳ್ಳುವೆವು ಎಂಬ ಭಯದೊಳಗೆ ಇರುವೆವು ಎಂಬ ಈ ಮಾತನ್ನ ನುಡಿಯಲೂ ಆರೆವು, ನುಡಿಯದಿರಲೂ ಆರೆವು. ಹಿಂದೆ ಎನಿತೋ ಸಾರಿ ಕಂಟಕ ದಾಟಿ ದಾಟಿದ ಗುಟ್ಟನು ಇಂದು ನಾವು ಬಲ್ಯವಾದರೂ ಇಂದಿನೆಲ್ಲ ಆಗು ಹೋಗನು ನಿನ್ನ ಮೇಲೆ ಬಿಟ್ಟೆವು, ಭಯದೊಳಗೆ ಇರುವೆವು ಎಂಬ ಈ ಮಾತನ್ನ ನುಡಿಯಲೂ ಆರೆವು, ನುಡಿಯದಿರಲೂ ಆರೆವು. ಹಿಂದೆ ಎನಿತೋ ಸಾರಿ ಕಂಟಕ ದಾಟಿ ದಾಟಿದ ಗುಟ್ಟನು ಇಂದು ನಾವು ಬಲ್ಯವಾದರೂ ಇಂದಿನೆಲ್ಲ ಆಗು ಹೋಗನು ನಿನ್ನ ಮೇಲೆ ಬಿಟ್ಟೆವು. ಹಿಂದೆ ಎನಿತೋ ಸಾರಿ ಕಂಟಕದಿಂದ ಆಚೆ ದಾಟಿದ ಗುಟ್ಟನು ಇಂದು ನಾವು ಬಲ್ಯವಾದರೂ ಇಂದಿನೆಲ್ಲ ಆಗು ಹೋಗನು ನಿನ್ನ ಮೇಲೆ ಬಿಟ್ಟೆವು. ಈ ಮಾತನ್ನ ಮತ್ತೆ ಮತ್ತೆ ಹಾಡ್ತಾರೆ ಶ್ರೀರಾಮಕೃಷ್ಣ. ಏನಾದ್ರ ಅರ್ಥ? ಪರಮಹಂಸರು ಈ ಹಾಡಿನ ಕೊನೆಯ ಭಾಗವನ್ನ ಪುನರಾವರ್ತನೆ ಮಾಡಿ ಕೇಶವಚಂದ್ರ ಸೇನಿ ಹೇಳ್ತಾ ಇದ್ದಾರೆ. ಹಿಂದೆ ಎನಿತೋ ಸಾರಿ ಕಂಟಕ ದಾಟಿ ದಾಟಿದ ಗುಟ್ಟನು ಇಂದು ನಾವು ಬಲ್ಲೆವಾದರೂ ಇಂದಿನೆಲ್ಲ ಆಗು ಹೋಗನು ನಿನ್ನ ಮೇಲೆ ಬಿಟ್ಟೆವು. ಇಂದು ನಾವು ಬಲ್ಲೆವಾದರೂ ಇಂದಿನೆಲ್ಲ ಆಗು ಹೋಗನು ನಿನ್ನ ಮೇಲೆ ಬಿಟ್ಟೆವು. ಹಲವಾರು ಸರ್ತಿ ಕಂಟಕಗಳು ಬಂದಿದ್ವು. ಓ ರಾಧಾ ನಿನ್ನ ಜೊತೆ ಅಂತ ಹೇಳ್ತಕ್ಕಂತಹದ್ದು ತಪ್ಪುವಂತಹದ್ದೇ ಒಂದು ದೊಡ್ಡ ಕಂಟಕ. ನಿನ್ನ ಜೊತೆ ಎಲ್ಲಿ ತಪ್ಪಿ ಹೋಗಿಬಿಡ್ತದೋ, ನಿನ್ನ ಜೊತೆ ತಪ್ಪಿ ಹೋಗಬಹುದಾದಂತಹ ಕಂಟಕಗಳು ಇದಾಗಲೇ ಬಂದಿದ್ವು ಎಷ್ಟೋ ಸಲ. ನೀನಿಲ್ಲದೆ ನಮ್ಮ ಜೀವನ ಶೂನ್ಯ. ಆ ಗೋಪಿಕಾ ಸ್ತ್ರೀಯರ ಪಾಲಿಗೆ ಶ್ರೀಕೃಷ್ಣ ಎಷ್ಟು ಪ್ರಧಾನವೋ ಈ ರಾಧೆಯೂ ಕೂಡ ಅಷ್ಟೇ ಪ್ರಧಾನ. ಅವನು ಪರಮಾತ್ಮ, ಇವಳು ಶಕ್ತಿ ಸ್ವರೂಪಿಣಿ, ಅಭೇದ. ಆದ್ರಿಂದ ಅವನ ಮೇಲೆ ಎಷ್ಟು ಪ್ರೀತಿಯೋ ಇವಳ ಮೇಲೂ ಅಷ್ಟೇ ಪ್ರೀತಿ. ಅವನನ್ನ ಯಾವ ದೃಷ್ಟಿಯಿಂದ ನೋಡ್ತಾ ಇದ್ರೋ ಇವಳನ್ನು ಕೂಡ ಅಷ್ಟೇ ಅದೇ ದೃಷ್ಟಿಯಿಂದ ನೋಡ್ತಾ ಇದ್ರು. ಆದ್ರಿಂದ ಇವಳು ಕೂಡ ಎಲ್ಲಾದ್ರೂ ತಮ್ಮ ಸಾಂಗತ್ಯದಿಂದ ದೂರ ಆಗಿಬಿಡ್ತಾಳೋ ಅಂತ ಹೇಳ್ತಕ್ಕಂತ ಭಯ ಅವ್ರನ್ನ ಆವರಿಸ್ತಾ ಇತ್ತಂತೆ. ಈ ಮಾತನ್ನ ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿ ಶ್ರೀರಾಮಕೃಷ್ಣರು ಕೇಶವಚಂದ್ರ ಸೇನಿಗೆ ಹೇಳ್ತಾ ಇದ್ದಾರೆ. ಇದರ ಅರ್ಥ, ಎಲ್ಲವನ್ನೂ ತ್ಯಜಿಸಿ ಭಗವಂತನನ್ನ ಕರೆ ಅಂತ. ಆತನೇ ಸತ್ಯ, ಉಳಿದುದೆಲ್ಲ ಅನಿತ್ಯ. ಆತನ ಸಾಕ್ಷಾತ್ಕಾರ ಮಾಡಿಕೊಳ್ಳದಿದ್ದರೆ ಎಲ್ಲವೂ ವ್ಯರ್ಥ. ಇದೇ ಮಹಾಮಂತ್ರ, ಇದೇ ಮಹಾಮಂತ್ರ. ಈ ಮಾತನ್ನು ಕೇಳಿದಾಗ ಗೃಹಸ್ಥರಾದ ನಮಗೆ, ಅಂದ್ರೆ ನಿಮಗೆ, ಹೆದರಿಕೆ ಉಂಟಾಗುತ್ತೆ. ಆತನೇ ಸತ್ಯ, ಎಲ್ಲವನ್ನೂ ತ್ಯಜಿಸಿ ಅವನನ್ನು ಕರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ತ್ಯಜಿಸಿ ಬಿಟ್ರೆ ಸಂಸಾರ ನಡೆಯುವ ಬಗೆ ಹೇಗೆ ಅಂತ ಒಂದು ಪ್ರಶ್ನೆ ಹೇಳ್ತದೆ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಯಾರಿಗೆ ಹೇಳ್ತಾ ಇದ್ದಾರೆ? ಒಬ್ಬ ಗೃಹಸ್ಥನಿಗೆ ಹೇಳ್ತಾ ಇದ್ದಾರೆ, ಸನ್ಯಾಸಿಗಲ್ಲ. ಆ ಕೇಶವಚಂದ್ರ ಕೂಡ ಈ ಮಾತನ್ನು ಕೇಳಿ ಎಲ್ಲವನ್ನು ತೊರೆದಿಲ್ಲ. ಕೊನೆವರೆಗೂ ಗೃಹಸ್ಥನಾಗಿಯೇ ಇದ್ದು ಅವನು ಶರೀರವನ್ನು ಬಿಟ್ಟ. ಹಾಗಿರುವಾಗ ಈ ಮಾತನ್ನ, ಈ ಉಪದೇಶವನ್ನು ಕೊಟ್ರಲ್ಲ, ಏನರ್ಥ ಅಂತಂದ್ರೆ, ಕೇಶವಚಂದ್ರ ಸೇನ ಗೃಹಸ್ಥನಾಗಿದ್ದರೂ ಕೂಡ ಅಂತರಂಗದಲ್ಲಿ ಸನ್ಯಾಸಿಯಾಗಿಯೇ ಎಲ್ಲವನ್ನೂ ತ್ಯಜಿಸಿಕೊಂಡು ಪರಮಾತ್ಮನಲ್ಲೇ ನಿರ್ಭರನಾಗಿ ಇದ್ದ. ಈ ಉಪದೇಶದಿಂದ ಆ ರೀತಿಯಲ್ಲಿ ಇದ್ದ ಅಂತ. ಶ್ರೀರಾಮಕೃಷ್ಣ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಗೃಹಸ್ಥರಿಗೆಲ್ಲ ಆಂತರಂಗಿಕ ಸನ್ಯಾಸ, ಅಂತರಂಗ ಸನ್ಯಾಸ. ನಿಜವಾದ ಸನ್ಯಾಸಿಗಳಿಗೆ ಅಂತರಂಗದಲ್ಲೂ ಸನ್ಯಾಸ ಇರಬೇಕು, ಬಹಿರಂಗದಲ್ಲೂ ಸನ್ಯಾಸ ಇರಬೇಕು ಅಂತ ಸ್ಪಷ್ಟಪಡಿಸಿದ್ದಾರೆ. ಗೃಹಸ್ಥರಿಗೆಲ್ಲ ಅಂತರಂಗದ ಸನ್ಯಾಸ, ಸನ್ಯಾಸಿಗಳಿಗೆಲ್ಲ ಬಹಿರಂಗದ ಸನ್ಯಾಸ ಸಾಕು ಅಂತ ಹೀಗೆ ಅರ್ಥ ಮಾಡ್ಕೋಬಾರ್ದು. ಆದ್ರಿಂದ ಆ ಮಾತನ್ನು ಅವರೇ ಸ್ಪಷ್ಟಪಡಿಸ್ತಾರೆ. ಸನ್ಯಾಸಿಗಳಿಗೆ ಒಳಗೂ ಹೊರಗೂ ಎರಡು ಕಡೆಯೂ ಸನ್ಯಾಸ ಇರಬೇಕು. ಹೊರಗಡೆ ಈ ಸನ್ಯಾಸಿಯ ಚಿಹ್ನೆ ನೋಡಿದ ತಕ್ಷಣ ಪ್ರತಿಯೊಬ್ಬರು ಹೇಳ್ತಾರೆ ಸನ್ಯಾಸಿ ಸನ್ಯಾಸಿ ಅಂತ. ಆ ಸನ್ಯಾಸಿಯ ಮನಸ್ಸು ಮಾತ್ರ ಹೇಳ್ತದೆ ನಾನೊಬ್ಬ ಗೃಹಸ್ಥ ಅಂತ. ಅಂದ್ರೆ ಏನು, ಎಲ್ಲ ಭೋಗ ಕೂಡ ಅಲ್ಲಿರ್ತದೆ. ಮನವರಿಯದ ಕಳ್ಳತನವಿಲ್ಲವಲ್ಲ, ಮನಸ್ಸೇ ಕಾರಣ ಸನ್ಯಾಸಕ್ಕೆ, ಸರ್ವಸಂಗ ಪರಿತ್ಯಾಗಕ್ಕೆ ಈ ಮನಸ್ಸು ಮೊದಲ ಕಾರಣ. ಇದೆಲ್ಲ ಬಾಹ್ಯವಾದಂತಹ ಚಿಹ್ನೆಗಳು ಅಷ್ಟೇನೆ. ಇದನ್ನು ಕೂಡ ಧರಿಸಬೇಕಾದ್ರೆ ವಿಶೇಷವಾದಂತಹ ಶಕ್ತಿಯೂ ಇರಬೇಕಾಗತ್ತೆ, ಭಗವಂತನ ಅನುಗ್ರಹ ಕೂಡ ಇರಬೇಕಾಗ್ತದೆ. ಆದರೆ ಗೃಹಸ್ಥರಾದರೂ ಕೂಡ ಒಳಗಡೆ ಆ ಸನ್ಯಾಸ ಧರ್ಮವನ್ನು ಅನುಸರಿಸದೆ ಹೋದರೆ ಭಗವಂತನ ಪ್ರೀತಿಯನ್ನ, ಭಗವಂತನ ಅನುರಾಗವನ್ನ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಒಂದು ಬಗೆಯ ರಾಗ. ಈ ಕಾವಿ ಬಟ್ಟೆ ಇದೆಯಲ್ಲ, ಇದು ಒಂದು ಬಗೆಯ ರಾಗ. ಇದಕ್ಕೆ ಹಲವಾರು ಅರ್ಥ ಇದೆ. ಒಂದು ರಾಗ ಏನಪ್ಪ ಅಂದ್ರೆ ಅನುರಾಗ. ಇದು ಭಗವಂತನನ್ನು ಮಾತ್ರವೇ ಪ್ರೀತಿಸತಕ್ಕಂಥ ರಾಗ. ಅಂಥ ಒಂದು ದಿವ್ಯವಾದಂತಹ ಪ್ರೇಮ ನಮಗೆ ಬರಬೇಕಾದ್ರೆ ಭಗವಂತನೇ ಸತ್ಯ, ಬಾಕಿ ಉಳಿದದ್ದೆಲ್ಲ ಮಿಥ್ಯ ಅಂತನ್ನೋದನ್ನು ಮತ್ತೆ ಮತ್ತೆ ನಮ್ಮ ಈ ಮನಸ್ಸಿಗೆ ಮಂದಟ್ಟು ಮಾಡಿಸಿಕೊಡಬೇಕಾಗುತ್ತದೆ. ನಾವು ನಡೆದುಕೊಳ್ಳುವಂತಹ ರೀತಿ ನೋಡಿದ್ರೆ ಈ ಪ್ರಪಂಚದಲ್ಲಿ ಶಾಶ್ವತರಾದವರು ನಾವು ಅಂತ ನಾವು ತಿಳ್ಕೊಂಡ್ಬಿಡ್ತೀವಲ್ಲ. ಧರ್ಮರಾಯ ಅದಕ್ಕೆ ಉತ್ತರ ಕೊಟ್ಟಿದ್ದಲ್ಲ ಯಕ್ಷನಿಗೆ. ಯಕ್ಷ ಕೇಳಿದ ಹಲವಾರು ಪ್ರಶ್ನೆಗಳಿಂದ, ಅದರೊಳಗೆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಅತ್ಯಂತ ವಿಚಿತ್ರವಾದಂತಹ ವಿಷಯ ಯಾವುದು ಅಂತ, ಅತ್ಯಂತ ಆಶ್ಚರ್ಯಕರವಾದಂತಹ ವಿಚಿತ್ರ ವಿಷಯ ಯಾವುದು ಅಂತ ಕೇಳಿದ್ರೆ ಧರ್ಮರಾಯ ಹೇಳಿದ, ಪ್ರತಿದಿನವೂ ಸ್ಮಶಾನ ಯಾತ್ರೆ ನಡೀತಾ ಇದ್ರೂ ಕೂಡ ಅದನ್ನು ನೋಡಿದಂತಹ ಪ್ರತಿಯೊಬ್ಬರೂ ತಿಳಿತಾರೆ, ಅವನೇನೋ ಹೋದವನೇನೋ ಹೋದ, ನಾವು ಮಾತ್ರ ಶಾಶ್ವತ ಅಂತ. ಇದೇ ಈ ಜಗತ್ತಿನ ಅತ್ಯಂತ ದೊಡ್ಡ ವಿಚಾರ, ದೊಡ್ಡ ವಿಚಿತ್ರ ಅಂತ ಅವನು ಹೇಳಿದ್ದಾನೆ. ಈ ರೀತಿಯಲ್ಲಿ ಶ್ರೀಕೃಷ್ಣ ಕೂಡ ಒಂದು ಮಾತನ್ನು ಹೇಳ್ತಾನೆ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಈ ಲೋಕ ಅಂತ ಹೇಳ್ತಕ್ಕಂಥದ್ದು ಒಂದನೇದಾಗಿ ಅನಿತ್ಯ, ಎರಡನೇದಾಗಿ ಅಸುಖ. ಯಾವ್ಯಾವ ಸುಖವನ್ನು ನೀವು ಪಡಬೇಕು ಅಂತ ಹೋಗ್ತೀರೋ ಪಂಚೇಂದ್ರಿಯಗಳ ಮೂಲಕ, ಅದೆಲ್ಲವೂ ಮರುಕ್ಷಣದಲ್ಲಿ ನಿಮಗೆ ದುಃಖವನ್ನೇ ತಂದುಕೊಡುತ್ತದೆ. ಇದು ಪ್ರತಿಯೊಬ್ಬರ ಅನುಭವ. ಆದರೆ ಬಿಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ವಿಚಾರ ಬೇರೆ. ಆದರೆ ಬಿಡಲೇಬೇಕಾಗಿದೆ, ಒಂದಲ್ಲ ಒಂದು ದಿವಸ ಬಿಟ್ಟರೆ ಮಾತ್ರವೇ ಆ ಪರಮಾನಂದಕ್ಕೆ ನಾವು ಅಧಿಕಾರಿಗಳಾಗ್ತೇವೆ ಅಂತ ಹೇಳ್ತಕ್ಕಂಥ ಸತ್ಯವನ್ನ ಈ ಮನಸ್ಸಿಗೆ ಮತ್ತೆ ಮತ್ತೆ ಮನನ ಮಾಡಿಸಿಕೊಡಬೇಕು. ಅದಕ್ಕೋಸ್ಕರವೇ ಸತ್ಸಂಗ ಸತ್ಸಂಗ ಅಂತ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣ ಓಡಿ ಓಡಿ ಹೋಗಿ ಆ ಕಲ್ಕತ್ತಾದಲ್ಲಿ ಬೇರೆ ಬೇರೆ ಮನೆಗಳಿಗೆಲ್ಲ ಹೋಗಿ ಸತ್ಸಂಗವನ್ನು ನಡೆಸಿ ಈ ವಿಚಾರಗಳನ್ನ ಮಂದಟ್ಟುಪಡಿಸುತ್ತಾರೆ. ಪರಮಹಂಸರು ಈಗ ಕೆಳಗೆ ಕುಳಿತುಕೊಂಡು ಮತ್ತೆ ಭಕ್ತರೊಡನೆ ಮಾತುಕತೆ ಆಡೋದಕ್ಕೆ ಆರಂಭಿಸಿದ್ದಾರೆ. ಹಜಾರದ ಒಂದು ಭಾಗದಲ್ಲಿ ಒಬ್ಬ ಬ್ರಾಹ್ಮ ಭಕ್ತ ಪಿಯಾನೋ ನುಡಿಸೋದಕ್ಕೆ ಆರಂಭಿಸಿದ. ಶ್ರೀರಾಮಕೃಷ್ಣ ಮಾತನಾಡೋದಕ್ಕೆ ಪ್ರಾರಂಭಿಸಿದ್ದಾರೆ ಅಂತ ಮಾಸ್ಟರ್ ಮಾಷೆಯೇ ಬರೀತಾನೆ. ಮರುಕ್ಷಣಕ್ಕೆ ಇನ್ನೊಂದು ವಾಕ್ಯ ಬರೀತಾನೆ. ಹಜಾರದಲ್ಲಿ ಅಂದ್ರೆ ಆ ಕಮಲ ಕುಟೀರ, ಕೇಶವಚಂದ್ರ ಸೇನ ಕಮಲ ಕುಟೀರದಲ್ಲಿ ಅವನು ಪಿಯಾನೋ ಬಾರಿಸೋದು ಶುರು ಮಾಡಿದ ಅಂತ. ಎರಡು ಬೇರೆ ಬೇರೆ ಆಯ್ತು. ಅವನು ಮಾತಾಡೋ ಹೊತ್ತಿಗೆ ಇವನ ಯಾತಕ್ಕೆ ಬಾರಿಸೋದಕ್ಕೆ ಹೋದ ಅದನ್ನ ಅಂತ ಹೇಳಿದ್ರೆ ಅದೇ ಬೇರೆ. ಮಾತೆಲ್ಲ ಮುಗಿದ ಮೇಲೆ ಇನ್ನೇನು ಮುಗಿಯಿತು ಅನ್ನೋ ಹೊತ್ತಿಗೆ ಇವನು ಅದನ್ನು ಬಾರಿಸೋದಕ್ಕೆ ಹೋದ ಅಂತ ಅಷ್ಟೇ ಅರ್ಥ. ಅವನು ನುಡಿಸಕ್ ಹೋದಾಗ ಏನಾಯ್ತು, ಪರಮಹಂಸರು ಬಾಲಕನ ಹಾಗೆ ಅದರ ಹತ್ತಿರ ಹೋಗಿ ನಿಂತು ನೋಡುತ್ತಿದ್ದಾರೆ. ಸ್ವಲ್ಪ ಹೊತ್ತಾದ ನಂತರ ಅವರನ್ನು ಮನೆಯೊಳಕ್ಕೆ ಕರೆದುಕೊಂಡು ಹೋದ್ರು. ಅಲ್ಲಿ ಅವರಿಗೆ ಉಪಹಾರ ಮಾಡಿಸುತ್ತಿದ್ದಾರೆ. ಈಗ ಮನೆಯ ಹೆಂಗಸರು ಬಂದು ಅವರಿಗೆ ಪ್ರಣಾಮ ಮಾಡುತ್ತಿದ್ದಾರೆ. ಇಲ್ಲಿ ಶ್ರೀರಾಮಕೃಷ್ಣ ಮಗುವಿನೋಪಾದಿಯಲ್ಲಿ ಹೇಗೆ ವರ್ತಿಸ್ತಾ ಇದ್ರು ಅಂತನ್ನುವುದನ್ನು ನಾವು ಮುಂದೆ ಬಹಳಷ್ಟು ನೋಡೋದಕ್ಕಿದೆ. ಇಲ್ಲಿ ಪ್ರಾರಂಭ ಆಗಿದೆ. ಮಗುವಿನೋಪಾದಿಯಲ್ಲಿ ಇದೇನಿದು ಅಂತ ನೋಡೋದಕ್ಕೆ ಹೋಗ್ತಾರೆ. ಅಲ್ಲಿ ಸಮಾಧಿ ಆಯ್ತು, ಹಾಡಾಯ್ತು, ಭಾವಾವೇಶ ಆಯ್ತು, ಘನವಾದ ವಿಚಾರಗಳ ವಿಚಾರ ಮಾತುಕತೆ ಆಯ್ತು. ಈಗ ಇಲ್ಲಿಗೆ ಬಂದು ಆಮೇಲೆ ಇಲ್ಲಿಗೆ ಸತ್ಸಂಗ ಮುಗಿಯಿತು. ಸತ್ಸಂಗ ಮುಗಿದ ಮೇಲೆ ತಿಂಡಿ. ಮನೆಯವರು ಶ್ರೀರಾಮಕೃಷ್ಣ ಒಳಗಡೆ ಕರೆದು ಅಲ್ಲಿ ತಿಂಡಿ ತಿನ್ನಿಸ್ತಾರೆ. ತಿಂಡಿ ತಿಂತಿರುವ ವೇಳೆಗೆ ಈ ಮನೆ ಹೆಂಗಸರೆಲ್ಲ ಈಗ ಬಂದು ಅವರಿಗೆ ನಮಸ್ಕಾರ ಪ್ರಣಾಮ ಮಾಡುತ್ತಿದ್ದಾರೆ ಅಂತ ಉಂಟು. ಸ್ತ್ರೀಯರೆಲ್ಲ ಅಂದಿನ ಕಾಲದಲ್ಲಿ ಒಳಗಡೆಯೇ ಇರ್ತಿದ್ದವರು. ಇದು ಬಹಳ ಮುಖ್ಯವಾದಂತಹ ಅಂಶ. ಶ್ರೀರಾಮಕೃಷ್ಣ ಒಳಗಡೆ ಹೋದ ಮೇಲೆ ನಮಸ್ಕಾರ ಮಾಡೋದಕ್ಕೆ ಸ್ತ್ರೀ ಜನರಿಗೆಲ್ಲ ಅನುಕೂಲವಾಯಿತು, ನಮಸ್ಕಾರ ಮಾಡ್ತಾ ಇದ್ದಾರೆ. ಬಳಿಕ ಪರಮಹಂಸರ ಉಪಹಾರ ಮುಗಿಯಿತು. ಈಗ ಗಾಡಿಗೆ ಹತ್ತಿದ್ದಾರೆ. ಬ್ರಾಹ್ಮ ಭಕ್ತರೆಲ್ಲರೂ ಗಾಡಿಯ ಹತ್ತಿರ ಬಂದು ನಿಂತಿದ್ದಾರೆ. ಗಾಡಿ ಕಮಲ ಕುಟೀರ ಬಿಟ್ಟು ದಕ್ಷಿಣೇಶ್ವರದ ಕಡೆಗೆ ಹೊರಟಿತು. ಬ್ರಾಹ್ಮ ಭಕ್ತರೆಲ್ಲ ಗಾಡಿ ಹತ್ತಿರ ಬಂದು ನಿಂತಿದ್ದಾರೆ ಅಂತನ್ನುವಾಗ ಇದನ್ನು ಓದುವಾಗ ನನಗೆ, ನಾವೀಗ ಸತ್ಸಂಗಗಳಿಗೆಲ್ಲ ಹೋಗ್ತಾ ಇದ್ದೀವಲ್ಲ, ಕಾರ್ಯಕ್ರಮ ಮುಗಿದ ಮೇಲೆ ನಮಗೂ ಕೂಡ ಒಳಗಡೆ ಕರೆದು ಕೊಡ್ತಾರೆ. ಆದ್ರೆ ತಿಳ್ಕೊಳ್ಳಿ, ಈಗಲೇ ಅವ್ರು ಕೊಟ್ಟದ್ದನ್ನೆಲ್ಲ ಕಬಳಿಸೋದಿಲ್ಲ. ಪಾಪ ಯಾರಾದರೂ ತಿಳ್ಕೊಂಡ್ಬಿಟ್ರೆ ಅದಕ್ಕೆ ಮೊದಲೇ ಹೇಳ್ಬಿಡ್ತೀನಿ, ಹೆಚ್ಚಿಗೆ ತಿನ್ನೋಕ್ಕಾಗೋದಿಲ್ಲ. ಆ ವಿಚಾರ ಬೇರೆ. ಆ ತಿಂಡಿ ತೀರ್ಥಾದಿಗಳು ಮುಗಿದ ಮೇಲೆ ನಾವು ಹೊರಡ್ಬಿಡ್ತೇವೆ ಆಶ್ರಮದ ಕಡೆಗೆ. ಇಲ್ಲಿ ಶ್ರೀರಾಮಕೃಷ್ಣ ಗಾಡಿಯಲ್ಲಿ ಕೊಡ್ತಿದ್ರೆ ಅಲ್ಲಿ ನಾವು ಕಾರ್ನಲ್ಲಿ ಕೊಡ್ತಿರ್ತೀವಿ. ಇದು ಆಧುನಿಕವಾಗಿಬಿಟ್ಟಿದೆ ಬಹಳ. ಶ್ರೀರಾಮಕೃಷ್ಣನೇ ನಾವು ಅನುಸರಿಸೋರಾಗ್ಬಿಟ್ರೆ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಒಂದು ಗಾಡಿ ಮಾಡ್ಕೊಳ್ಬೇಕಾಗಿತ್ತು. ಅಕ್ಷರಶಃ ಪರಿಪಾಲಿಸೋದಲ್ಲ, ತತ್ವತಃ ನಾವು ಪರಿಪಾಲಿಸುವಂತಹ ಒಂದು ಕ್ರಮ ಇಟ್ಕೊಳ್ಬೇಕು ಅನ್ನೋದನ್ನೆಲ್ಲ ಇಲ್ಲಿ ನಾವು ನೋಡೋದಾಗುತ್ತೆ. ಅಂತೂ ಆ ಭಕ್ತಾದಿಗಳೆಲ್ಲ ಅಲ್ಲಿ ಸೇರಿ ಬೀಳ್ಕೊಳ್ಳಲಾರದ ಮನಸ್ಸಿನಿಂದ ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ, ಜೈ ಶ್ರೀ ಮಹಾಮಾಯಿ ಕಿ ಜೈ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ ಅಂತ ಹೇಳಿ ಬೀಳ್ಕೊಡ್ತಾರೆ. ಆಮೇಲೆ ನಾವು ಹೊರಟುಪಟ್ಟು ಬರ್ತಿದ್ವಿ. ಶ್ರೀರಾಮಕೃಷ್ಣರು ಅವತ್ತು ಅಂದೇ ಹಾಗೆ ಅಂದೋ ಹಾಗೆ ಮಾಡಿದ್ದನ್ನ ಇವತ್ತು ನಾವು ನಮಗೆ ಗೊತ್ತಿಲ್ಲದಂತೆ ಅದನ್ನು ನಾವು ಮಾಡ್ತಾ ಇದ್ದೇವೆ. ಶ್ರೀರಾಮಕೃಷ್ಣರ ಎಲ್ಲ ಆಚಾರ ವಿಚಾರಗಳು ಕೂಡ ಮುಂದೆ ಅವರ ಶಿಷ್ಯರ ಮೂಲಕ ಕಾರ್ಯರೂಪಕ್ಕೆ ಬರೋದಕ್ಕೆ ಇದೆ ಅಂತನ್ನೋದನ್ನ ನಾವು ನೋಡಬಹುದಾಗಿದೆ. ಇಂತಹ ಒಂದು ದಿವ್ಯಾದ್ಭುತವಾದಂತಹ ವಾತಾವರಣ ನಮ್ಮ ರಾಷ್ಟ್ರದಲ್ಲಿ ನಿರ್ಮಾಣಗೊಳ್ಳಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಮಾತನ್ನು ಮುಗಿಸ್ತೇನೆ. ಮುಂದಿನ ದಿನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.